ಅಡಿಕೆ ಹಾಲನ್ನು ಸರ್ ನಾನು ಚಾಪ್ ಕಟರ್ ಅಲ್ಲಿ ಹುಡಿ ಮಾಡ್ತೇನೆ, ಚಿಕ್ಕ ಚಿಕ್ಕ ಒಂದು ಅರ್ಧ ಇಂಚಿನ ಪೀಸಿನ ಅಷ್ಟು ದೊಡ್ಡ ಪೀಸ್ ಬರ್ತದೆ, ಅದನ್ನು ನಮ್ಮ ಅಂಗಲಕ್ಕೆ ಇಂಟರ್ಲಾಕ್ ಹಾಕಿದ್ರೆ, ಅದರ ಮೇಲೆ ಹಾಕಿದ್ರೆ ಅದು ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಫುಲ್ ಡ್ರೈ ಆಗಿರ್ತದೆ ಬಿಸಿಲಿಗೆ. ಅದನ್ನು ನಾವು ಸಾಧಾರಣ ಒಂದು 3 ಗಂಟೆ ಹಾಲು ಎರಿದಾದ ನಂತರ, 3 ರಿಂದ 4 ಗಂಟೆಯ ಟೈಮ್ ಅಲ್ಲಿ ನಾವು ಹಾಲು ಎರಿತೇವೆ ಅದನ್ನ, ನಂತರ ಅದನ್ನ ಅದರ ಇದಕ್ಕೆ ಹಾಕಿ ಬಿಡ್ತೇವೆ, ಅದು ತಿಂತವೆ. ತಿಂದಾದ್ಮೇಲೆ ನೀರು ಕೊಡ್ತೇವೆ, ನೀರು ಕುಡಿದಾದ್ಮೇಲೆ ವಾಪಸ್ ಹುಲ್ಲು ಹಾಕ್ತೇವೆ, ಅದಕ್ಕೆ ಫುಲ್ ಹೊಟ್ಟೆ ಫುಲ್ ಆಗ್ತದೆ. ಇನ್ನು ಹಿಂಡಿ ಅಂತ ಏನೇನು ಕೊಡ್ತೀರಿ ಹೇಗೆ? ಹಿಂಡಿ ಸಹ ನಾವು ಸ್ವಲ್ಪ ಪ್ರಮಾಣದ ಸೊಸೈಟಿಯಿಂದ ತರ್ತೇವೆ, ನಮ್ಮ ಕೆಎಂಎಫ್ನವರು ಹಿಂಡಿಯನ್ನು ಸರ್ವಜ ತಗೊಳ್ತೇವೆ, ಮತ್ತೆ ನನ್ನ ಗೋಡ್ರೇಜ್ ಅವ್ರದ್ದು ನಮ್ಗೆ ಕಂಪನಿ ಅವರು ಲೈನ್ ಕೊಡ್ತಾರೆ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಅದು ಗೋಡ್ರೇಜ್ ಹಿಂಡಿಯನ್ನು ಕೂಡ ಹಾಕ್ತೇನೆ ನಾನು. ಒಂದು ದಿನಕ್ಕೆ ಅಂದ್ರೆ ಹಾಲಿನ ಬೂಸ ಸ್ವಲ್ಪ ಗೋಧಿ ಬೂಸ ಮತ್ತೆ ಜೋಳದಲ್ಲಿ ಒಮ್ಮೆ 10 ದಿವಸಕ್ಕೆ ಅಳತೆ ಮಾಡಿ 1 ಲೀಟರ್ಗೆ ಕಡಿಮೆ ವರ್ಷ 500 ಗ್ರಾಮಿನ ಆವರೇಜ್ ಅಲ್ಲಿ ಹಾಕೊಂಡು ಬರ್ತೇನೆ. ತುಂಬಾ ಹಾಲಿದ್ದಕ್ಕೆ ಸ್ವಲ್ಪ ಹಿಂಡಿ ಜಾಸ್ತಿ, ಕಡಿಮೆ ಹಾಲಿದ್ದಕ್ಕೆ ಕಡಿಮೆ ಮಾಡ್ತೇನೆ, ಆ ರೀತಿಯಲ್ಲಿ ಕೊಡ್ತಿದ್ದೇವೆ ಸರ್. ಆಮೇಲೆ ಈಗ ಈ ಹೈನುಗಾರಿಕೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಕೃತಕ ಗರ್ಭಧಾರಣೆ ಮಾಡುವಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ರೈತರು ಹೇಳ್ತಾರೆ, ನಿಮ್ಮ ಅನುಭವಕ್ಕೆ ಬಂದಿದೆಯಾ? ಹೌದು ಸರ್ ಇದು ಒಂದು ಹೈನುಗಾರಿಕೆ ನಡೆಸಿದ ಒಂದು ಹಸು ಹಾಗೆ ಆಗಿದೆ ಸರ್, ಅದು ಸ್ವಲ್ಪ ಸಮಸ್ಯೆ ಜಾಸ್ತಿ ಉಂಟು, ಆದ್ರೆ ತೊಂದರೆ ನಡೀತದೆ. ಆ 7 ಬೆಳೆ ಇದ್ದದ್ದು ದನ ಹಾಗೆ ಆದ್ರೆ ನಮ್ಗೆ ತುಂಬಾ ಲಾಸ್ ಆಗ್ತದೆ ಸರ್. ಹೌದು, ಒಂದು ದನವನ್ನು ನಾವು ಸಾಕ್ಲೇಬೇಕು, ಎರಡನೇ ಅದನ್ನು ಕೊಂಡುಕೊಂಡು ಅವರು ಯಾರು ಇಲ್ಲ ಸರ್, ಅದು ಭಾರಿ ದೊಡ್ಡ ಸಮಸ್ಯೆ. ಆ ದನವನ್ನು ನಾವು ಮಾರ್ಲಿಕ್ಕೂ ಯಾರು ಕೊಂಡುಕೊಳ್ಳುವವರು ಇಲ್ಲ, ಮತ್ತೆ ಇಟ್ಟುಕೊಳ್ಳಕ್ಕೂ ಕಷ್ಟ. ಒಂದು ದನ ಸಾಕುವುದಾದ್ರೆ ಕಡಿಮೆ ಪಕ್ಷ ದಿನದಲ್ಲಿ ಈ ದಿನಕ್ಕೆ ಒಂದು 10-12 ಲೀಟರ್ ಕೊಡುವ ಹಾಲಿನ ದನವನ್ನು ಸಾಕಬೇಕು, ಕಡಿಮೆ ಪಕ್ಷ ಒಂದು 350 ರೂಪಾಯಿಂದ 400 ರೂಪಾಯಿ ಖರ್ಚು ಬರ್ತದೆ ಸರ್. ಅದು ಕೃತಕ ಗರ್ಭಧಾರಣೆ ಆಗಿ ಅದು ಇಲ್ಲದಿದ್ದರೆ ನಮ್ಗೆ ಅದು ಫುಲ್ ವೇಸ್ಟ್, ಅದನ್ನು ನಾವು ಮಾರಾಟ ಮಾಡುವಂತೇನೆ ಇಲ್ಲ, ಯಾರು ಕೊಂಡುಕೊಂಡಿಲ್ಲ ಸರ್. ಈ ಗರ್ಭ ನಿಲ್ಲದೆ ಇರುವುದಕ್ಕೆ ಕಾರಣ ಏನು ಇರಬಹುದು? ಅದು ಈಗಿನ ಸೆಮಿನಾರ್ ಸರಿ ಬರೋದಿಲ್ಲ ಎಂತ ಅಂತ ಗೊತ್ತಾಗುದಿಲ್ಲ ಸರ್, ಅದರ ಬಗ್ಗೆ ಮಾಹಿತಿ ನಮ್ಗೆ ಕರೆಕ್ಟ್ ಇಲ್ಲ. ವೈದ್ಯರು ಏನ್ ಹೇಳ್ತಾರೆ? ವೈದ್ಯರು ಅವರು ಬಂದು ಬರ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ, ಮಾಡಿ ಹೇಳ್ತಾರೆ, ಅದ ಹಾಗೆ ಮಾಡೋ ಹೀಗೆ ಮಾಡೋದ ಟ್ರೀಟ್ಮೆಂಟ್ ಹೇಳ್ತಾರೆ. ಅದು ಮತ್ತೆ ಲಾಸ್ಟ್ ಗೆ ಹಾಗೆ ಆಗಿದೆ, ನಿಮ್ಗೆ ಫುಡ್ ಕಮ್ಮಿ ಮಾಡಿ. ನಾವು ಫುಡ್ ಕಮ್ಮಿ ಮಾಡಿದ್ರು ಕೂಡ ಆಗುದಿಲ್ಲ. ನಾನು ಒಂದು ದನದಲ್ಲಿ ಸುಮಾರು 20-25 ಸಲ ಸೆಮಿನಾರ್ ಗೊಡಿಸಿ ಅದು ಫೈಲ್ ಆಗಿದೆ ಸರ್. ಹಾಗೆ ಅಂತಹದ್ದು ಒಂದು ಅದೇ ನಮ್ಮ ನಾನು ನಮ್ಮ ಲೈಫ್ ಅಲ್ಲಿ ಒಂದೇ ದನ ಆದದ್ದು. ಆ ಸಮಸ್ಯೆ ಹೆಚ್ಚು ಬರುವುದು ಬೇಡ. ಅದು ಹೌದು ಸರ್ ಖಂಡಿತ ಯಾರಿಗೂ ಬೇಡ, ಯಾವುದೇ ಒಬ್ಬ ರೈತನಿಗೆ ಅಂತ ಸಮಸ್ಯೆ ಆಗೋದು ಬೇಡ ಸರ್. ಈಗ ಕಾಲಕಾಲಕ್ಕೆ ಈಗ ಕಾಲುಬಾಯಿ ಜ್ವರ ಆಗ್ಬಹುದು ಅಥವಾ ಬೇರೆ ಕೆಚ್ಚಲು ಭಾವ ಆಗ್ಬಹುದು, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ? ಕಾಲುಬಾಯಿ ಬೇನೆ ಲಸಿಕೆ ನಮ್ಗೆ ಲಸಿಕೆ ನೀಡ್ತಾರೆ ಸರ್, ಕೆಎಂಎಫ್ ಇಂದ ಲಸಿಕೆ ಬರ್ತದೆ. ಹೌದು ಅದನ್ನು ಕೊಡ್ತಾರೆ, ತೊಂದರೆ ಇಲ್ಲ, ಇಷ್ಟಕ್ಕೆ ಅಂತ ಸಮಸ್ಯೆ ಬರ್ಲಿಲ್ಲ. ಮತ್ತೆ ಕೆಚ್ಚಲು ಭಾವನದ್ದು ಕೂಡ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ದನ ನಮ್ದು ಹಾಗೆ ಆಗಿದೆ, ಕೆಚ್ಚಲು ಭಾವನಲ್ಲಿ ಫೈಲ್ ಆಗಿದೆ. ಈಗ ಅದರ ಲಕ್ಷಣ ಎಲ್ಲ ಗೊತ್ತಿದೆ ನಮ್ಗೆ, ಆದ ಕಾರಣ ಅದಕ್ಕೆ ಎಂತ ಔಷಧಿ ಅಂತ ಡಾಕ್ಟರ್ ಹತ್ರ ವಿಚಾರಿಸಿ ನಮ್ಗೆ ನಮ್ಮ ಪುತ್ತೂರಲ್ಲಿ ಡಾಕ್ಟರ್ ಹೆಬ್ಬಾರ್ ಅಂತ ಇದ್ದಾರೆ, ಪ್ರಸನ್ನ ಹೆಬ್ಬಾರ್ ಅಂತ, ಅವರು ಉತ್ತಮ ಸಲಹೆ ಕೊಡ್ತಾರೆ ಸರ್. ಆಮೇಲೆ ಈಗ ಹಳ್ಳಿ ಮದ್ದು ಏನಾರ ಮಾಡ್ತೀರ ಇಂಥದ್ದು ಸಮಸ್ಯೆ ಬಂದ್ರೆ? ಹಳ್ಳಿ ಮದ್ದು ಕೆಲವೊಂದಿದೆ ಸರ್, ಕೆಲವು ಈ ಸರಿಯಾಗಿ ಇದಕ್ಕೆ ಹೀಟಿಗೆ ಬರದಿದ್ರೆ ಅದಕ್ಕೊಂದು ಚಿಕ್ಕ ಚಿಕ್ಕ ಹಳ್ಳಿ ಮದ್ದು ಇದೆ, ಅದನ್ನು ಇಡ್ತೇವೆ. ಮತ್ತೆ ಕೆಚ್ಚಲು ಬಾವಿಗೆ ಅಷ್ಟೇ. ಬೇವಿನ ಎಣ್ಣೆ ಅಂತದೆಲ್ಲ ಉಪಯೋಗ ಆಗ್ತದ? ಬೇವಿನ ಎಣ್ಣೆ ನಮ್ಮ ಇದರಲ್ಲಿ ಆಗುದಿಲ್ಲ ಸರ್, ಅದಕ್ಕೆ ಕೆಚ್ಚಲು ಬಾವಿಗೆ ಅಲವೆರಾ ಇದನ್ನೆಲ್ಲ ಮಿಕ್ಸ್ ಮಾಡಿ, ಹಳದಿ ಅಲವೆರಾ ಮಿಕ್ಸ್ ಮಾಡಿ ಲೇಪನ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಅರಿಶಿನ ಎಲ್ಲ ಹಾಕಿದ್ರೆ? ಹೌದು ಸರ್ ಮತ್ತೆ ಇದಕ್ಕೆ ಈ ಬೇದೆಗೆ ಬರದಿದ್ರೆ ಸರ್, ಅದಕ್ಕೆ ನಮ್ಮ ಬಿದಿರು ಸೊಪ್ಪಿಗೆ ನಮ್ಮ ಬೆಲ್ಲ ಇಲ್ಲ, ಅಚ್ಚಿ ಬೆಲ್ಲ ಒಂದು 1 ಮುಷ್ಟಿ ಬಿದಿರು ಸೊಪ್ಪು ಮತ್ತೆ ಅಚ್ಚಿ ಬೆಲ್ಲ ಒಂದು ತುಂಡು, ಅದನ್ನು 3 ದಿವಸ ಕೊಟ್ಟರೆ ಒಂದು 5-6 ದಿನದಲ್ಲಿ ಅದು ಹೀಟಿಗೆ ಬರ್ತದೆ ಸರ್ ಹೆಚ್ಚಾಗಿ. ಮೊದಲೆಲ್ಲ ಹುರುಳಿಗೆ ಬೇಯಿಸಿ ಕೊಡ್ತಾ ಇದ್ರು? ಆ ಹುರುಳಿ ಬೇಯಿಸಿದಲ್ಲ ಸರ್, ಹುರುಳಿ ಮೊಳಕೆ ಬರಿಸಿ ಅದನ್ನು ಕರೆದು ಕೊಡುದು. ಅದು ನಿಜವಾಗಿ ಈಟಿಗೆ ಅಂದ್ರೆ ಗರ್ಭಕೋಶ ಬೆಳವಣಿಗೆಗೆ, ಇದು ಕರು ಆಸಿದ ದನಗಳು ಈಗ ಆಗ್ತದೆ ಸರ್ ಕೆಲವು, ಅಂದ್ರೆ ಅದರ ಗರ್ಭಕೋಶ ಬೆಳವಣಿಗೆ ಆಗಿರ್ತದೆ, ಅದು ಯಾವ ಕಾರಣಕ್ಕೆ ಬರೋದಿಲ್ಲ ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇದರಿಂದ ಫಲ ಆಗಿ ನಮ್ಗೆ ಒಂದೆರಡು ನಂಬದಂತಲ್ಲ, ನಮ್ಮ ಆಸುಪಾಸಲ್ಲಿ ಕೆಲವರು ವಿಚಾರಿಸ್ತಾರೆ ನನ್ನಲ್ಲಿ ಈಗ ಆಗಿದೆ, ಹೀಗೆ ನೋಡಿ ಅಂತ ನಾನು ಸಲಹೆ ಕೊಡ್ತೇನೆ, ಅಂದ್ರೆ ನಮ್ಗೆ ಗೊತ್ತಿದ್ದು ಅಂತ ಹೇಳುದು ಅವರಲ್ಲಿ. ಹೌದು ವಿಚಾರ ವಿನಿಮಯ ಮಾಡ್ಕೊಳ್ತೀರಿ? ಹೌದು. ಆಮೇಲೆ ಈಗ ಕೈಯಿಂದ ಹಾಲು ಕರಿತೀರೋ ಅಥವಾ ಮೆಷಿನ್ ಇಟ್ಕೊಂಡಿದ್ದೀರಾ? ಈಗ ಮೆಷಿನ್ ಉಂಟು ಸರ್ ನಮ್ಮಲ್ಲಿ. ಅದರ ಒಂದು ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ಬೇಕಾಗ್ತದೆ? ಮಿಷಿನ್ ಅನ್ನು ಸೂಕ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕಷ್ಟೇ, ಬೇರೆ ಏನು ನಿರ್ವಹಣೆ ಅದರಲ್ಲಿ ಏನಿಲ್ಲ ಸರ್. ಸ್ವಚ್ಛತೆ ಅತಿ ಮುಖ್ಯ, ದಿನಕ್ಕೆ 2 ಸಲ ಬ್ರಷ್ ಆಗಿ ಅದನ್ನು ವಾಶ್ ಮಾಡಬೇಕು, ಬಿಸಿ ನೀರು ಹಾಕ್ಬೇಕು. ಮತ್ತೆ ಬರಿ ಸುಲಭ ಅದು, ನಮ್ಗೆ ಎಲ್ಲ ಮೆಷಿನರಿ ಇದ್ದ ಕಾರಣ ನಮ್ಗೆ ಹೈನುಗಾರಿಕೆ ಸುಲಭ ಆಗ್ತದೆ. ಇಲ್ಲದ್ರೆ ಕೆಲವರೆಲ್ಲ ಒಂದು ದನ ಸಾಕಿದವರು ಹೇಳ್ತಾರೆ ಹಾಲು ಹರಿಲಿಕ್ಕೆ ಆಗುದಿಲ್ಲ ದನ, ನಾವು ಕೆಲವು ಎಷ್ಟೋ ಜನ ನಮ್ಗೆ ದಿನ ಒಂದೆರಡು ಕೇಸ್ ಸಿಕ್ಕಿರ್ತದೆ, ಎರಡು ದಾರಿಯಲ್ಲಿ ಅವರು ನೀವು ಹಾಲು ಹಾಕ್ತಿರಲ್ಲ ನಮ್ಮಲ್ಲಿ ಒಂದು ದನ ಉಂಟು ತೆಕೊಲ್ಲಿ ನಮ್ಗೆ ಆಗುದಿಲ್ಲ ಸಾಕಲಿಕ್ಕೆ ಅಂತ ಹೇಳ್ತಾರೆ. ಆದ್ರೆ ನಾನು ಅವರನ್ನು ಮಾರಾಟ ಮಾಡಲು ಬಿಡುವುದಿಲ್ಲ, ಹೆಚ್ಚಾಗಿ ಅವರಿಗೆ ನಾನು ಪ್ರೋತ್ಸಾಹ ಕೊಡ್ತೇನೆ. ಸಾಕಿ ಅದು ಹಾಗೆಲ್ಲ ಹೀಗೆ ಆಗ್ತದೆ ಅಂತ ಕೆಲವರು ಕೇಳ್ತಾರೆ, ಅದನ್ನು ಕೆಲವರು ಕೇಳುವುದಿಲ್ಲ, ಕೆಲವರು ಅವ್ರಿಗೆ ಅಂದ್ರೆ ಅದಕ್ಕೆ ಅಂಟಿ ಹೋಗಿದ್ದಾರೆ, ಇದರಿಂದ ನಮ್ಮಿಂದ ಸಾಧ್ಯವಿಲ್ಲ ಎಂಬುದೊಂದು ಮನಸ್ಸಿನಲ್ಲಿ ಒಂದು ಸ್ಥಿತಿ ಭಾವನೆ ಬಂದ್ಬಿಟ್ಟಿದೆ. ಹೌದು, ಭಾವನೆ ಬಂದ್ಬಿಟ್ಟ ಮೇಲೆ ಅದು ಆಗುದಿಲ್ಲಲ್ಲ ಸರ್. ಹೌದು, ಸಮಸ್ಯೆ ಇದೆ ಅಂತ ಹೇಳಿ ಸಮಸ್ಯೆಯನ್ನ ಬಿಟ್ಟು ಓಡುವಂತಹದ್ದಲ್ಲ, ಸಮಸ್ಯೆಯಲ್ಲಿ ಹೇಗೆ ಎದುರಿಸಬೇಕು ಅಂತ ಕಲಿಬೇಕಲ್ವಾ? ಹೌದು ಸರ್, ಹೌದು ಸರ್, ಖಂಡಿತ. ಆಮೇಲೆ ಈಗ ಈ ಹೈನುಗಾರಿಕೆಯಲ್ಲಿ ಚಿಕ್ಕ ಕರುಗಳ ಒಂದು ನಿರ್ವಹಣೆ ಮಾಡುವಂತಹದ್ದು ಮತ್ತೆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು, ಇದರ ಬಗ್ಗೆ ಎಲ್ಲ ಹೇಗೆ ಗಮನ ಕೊಡ್ತೀರಿ? ಕರುಗಳನ್ನು ಸರ್, ನಾವು ಪ್ರಥಮ ಹಂತದಲ್ಲಿ ಕರುಗಳನ್ನು ಅದು ಕರು ಹಾಕಿದ ಸಂದರ್ಭದಲ್ಲಿ ಅದಕ್ಕೆ ಗಿನ್ನು ಹಾಲನ್ನೆಲ್ಲ ಕುಡಿಸಿ ನಂತರ ಸಪರೇಟ್ ಅದಕ್ಕೆ ಒಂದು ಚಿಕ್ಕ ಒಂದು ಹಟ್ಟಿ ಇದೆ ನಮ್ಮಲ್ಲಿ, ಸೊಪ್ಪು ಎಲ್ಲ ಹಾಕಿ ಅದಕ್ಕೆ ಬೆಡ್ ಮಾಡಿ ಕೊಡ್ತೇವೆ ಮಲಗಲಿಕ್ಕೆ. ಅಂದ್ರೆ ಇಲ್ಲದ್ರೆ ಅದರ ಮೊಣಕಾಲು ಎಲ್ಲ ಗಾಯ ಆಗ್ತದೆ, ಅದು ನಾವು ಕಾಂಕ್ರೀಟ್ ಅಲ್ಲಿ ಕಟ್ಟಿದ್ರೆ ಅದು ಒಂದೂವರೆ ತಿಂಗಳು ನಾವು ಬೆಡ್ ಅಲ್ಲಿ ಕಟ್ಟುತ್ತೇವೆ ಸೊಪ್ಪು ಹಾಕಿ ನಮ್ಮ ಹಳೆಯ ಪದ್ಧತಿಯಲ್ಲಿ. ಆ ಸಂದರ್ಭದಲ್ಲಿ ಮತ್ತೆ ನಾವು ದನಗಳನ್ನು ಹಾಲು ಕುಡಿಲಿಕ್ಕೆ ಬಿಡುದಿಲ್ಲ, ಕೆಚ್ಚಲಲ್ಲಿ ಕುಡಿಲಿಕ್ಕೆ ಬಿಡುದಿಲ್ಲ, ನಾವು ಬಕೆಟ್ ಅಲ್ಲಿ ಕೊಡ್ತೇವೆ ಸರ್. ಹಾಲು ಕರೆದು ಕೊಡ್ತೇವೆ. ಹೌದೌದು, ಅದು ಬಾರಿ ಈಸಿ, ನಿಪ್ಪುಳಿ ನಿಪ್ಪುಳಿ ಏನ ಅವಶ್ಯಕತೆ ಇಲ್ಲ ನಮ್ಗೆ. ಅದು ಬಕೆಟ್ ಅಲ್ಲಿ ಇಟ್ಟು ನಾವು ಬೆರಲನ್ನು ಚುಪ್ಲಿಕ್ಕೆ ಕೊಟ್ಟರೆ ಅದು ಚುಪ್ತದೆ, ಮತ್ತೆ ಅಲ್ಲಿಗೆ ನಾವು ಹಾಲಿಗೆ ಮುಳುಗಿಸಿದ್ರೆ ಸೀದಾ ಆಗಲೇ ಕುಡಿದು ಬಿಡ್ತದೆ ಹಾಲನ್ನು. ಬಹಳ ಬೇಗ ಟ್ರೈನಿಂಗ್ ಆಗ್ತದೆ. ಹೌದು ಸರ್, ಅದು ಅದಂದ್ರೆ ಅದಕ್ಕೆ ಹುಟ್ಟಿದ ಕೂಡಲೇ ಅದೇ ರೀತಿ ನಾವು ಅದಕ್ಕೆ ಟ್ರೈನಿಂಗ್ ಕೊಡ್ತೇವೆ. ಸರಿ ಸರಿ. ಮತ್ತೆ ಅದು ನೀವು ದನದ ಅದರ ತಾಯಿ ಅದಕ್ಕೆ ನೆನಪಿರೋದಿಲ್ಲ, ಅದರ ತಾಯಿ ನಾವೇ ಆಗಿರ್ತೇವೆ, ನಾವು ಅದನ್ನ ಹಗ್ಗ ಬಿಚ್ಚಿ ನಾವು ಎಲ್ಲಿಯಾದ್ರೂ ಹೋದ್ರೆ ನಮ್ಮ ಹಿಂದಿಂದ ಬರ್ತದೆ ಅದು, ಅಷ್ಟು ಅಟ್ಯಾಚ್ ಆಗ್ತದೆ ನಮ್ಗೆ. ಸರಿ ಸರಿ. ಮತ್ತೆ ಒಂದು ಅದು ಒಂದು 30 ದಿನದೊಳಗೆ ಹೆಣ್ಣು ಕರುವುದ್ರೆ ಕೊಂಬನೆಲ್ಲ ಸುಡಿಸ್ತೇವೆ ಸರ್. ಅದು ಸುಡಿಸಿದ್ರೆ ಹೇಳ್ತಾರೆ ಕ್ಯಾಲ್ಸಿಯಂ ಎಲ್ಲ ಅದಕ್ಕೆ ಫುಲ್ ಅದರ ಬಾಡಿಗೆ ಹೋಗ್ತದೆ, ಇಲ್ಲದ್ರೆ ಕೊಂಬು ಬೆಳವಣಿಗೆಗೆ ಹೋಗ್ತದೆ, ಹಾಲು ಜಾಸ್ತಿ ಬರುತ್ತೆ ಹೇಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಅದು ಗಾಯ ಮಾಡ್ಕೊಳ್ತದೆ ಅಂತ. ಗಾಯ ಮತ್ತೆ ಗಾಯದಿಂದ ನಮ್ಗೆ ಸಮಸ್ಯೆ ಬರ್ತದೆ. ಹೌದು, ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ. ಹೌದು ಸರ್, ಹಟ್ಟಿಗೆಲ್ಲ ಹೋಗುವಾಗ ಅದು ತಲೆ ಎಲ್ಲ ಆಚೆ ಈಚೆ ಮಾಡಿದ್ರೆ ಕೈ ಕಾಲಿಗೆ ಸಾಗಿದ್ರೆ ಸರ್ ತುಂಬಾ ಸಮಸ್ಯೆ ಆಗ್ತದೆ. ಆಮೇಲೆ ಈಗ ಈ ಸೆಗಣಿ ಮತ್ತು ಗಂಜಳ ಇದ್ರ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ತೀರಿ? ಯಾವ ರೀತಿ ಅದನ್ನ ಗೊಬ್ಬರ ಆಗಿ ಅಥವಾ ನಿಮ್ಮ ತೋಟಕ್ಕೆ ಬಳಸಿಕೆ ಮಾಡ್ತೀರಿ? ನಾನು ವರ್ಷದಲ್ಲಿ ಒಂದು 5 ಲೋಡ್ ಸೆಗಣಿಯನ್ನು ಮಾರಾಟ ಮಾಡ್ತೇನೆ ಸರ್. ಮತ್ತೊಂದು ನಮ್ಗೆ ಒಂದು 4-5 ಲೋಡ್ ನಮ್ಗೆ ಬೇಕು, ನಾವು ಕಂಪೋಸ್ಟ್ ಮಾಡ್ತೇವೆ ಸರ್ ಅದನ್ನು. ಯಾವ ರೀತಿ ಸಂಕ್ಷಿಪ್ತವಾಗಿ ಹೇಳಿ. ಕಂಪೋಸ್ಟ್ ಅಂದ್ರೆ ಒಂದು ಹೊಂಡ ಉಂಟು ನಮ್ಮಲ್ಲಿ, ಒಂದು 1.5 ft 2 ft ಡೀಪ್ ಉಂಟು, ಒಂದು 25 ft ಉದ್ದ ಉಂಟು, ಒಂದು 20 ft ಅಗಲ ಉಂಟು ಸರ್. ಅದಕ್ಕೆ ಈ ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ, ನೀರೆಲ್ಲ ಬಿದ್ದುಕೊಂಡಿರ್ತದೆ. ಹೌದು. ಮತ್ತೆ ಬೇಸಿಗೆಗಾಲದಲ್ಲಿ ತೋಟದ ವೇಸ್ಟೇಜ್ ಹಾಗೆ ಮತ್ತೆ ಸೊಪ್ಪು ತರಗಳ ಇದ್ದೆಲ್ಲ ಕೊಂಡೋಗಿ ಅದಕ್ಕೆ ಹಾಕಿ ಸೆಗಣಿಯ ನೀರು ಗಂಜಲ ಅದಕ್ಕೆ ಹೋಗಿ ಬೀಳ್ತದೆ ಸರ್. ಮತ್ತೆ ಸೆಗಣಿಯನ್ನು ಕೂಡ ಅದಕ್ಕೆ ಆಗ್ತದೆ. ಸ್ವಲ್ಪ ಮಳೆಗಾಲದ ಗಂಜಲ ಸ್ವಲ್ಪ ವೇಸ್ಟ್ ಆಗ್ತದೆ ಸರ್, ನಮ್ದೊಂದು ಅದಕ್ಕೆ ಸರಿಯಾದ ವ್ಯವಸ್ಥೆ ಆಗ್ಲಿಲ್ಲ ನಮ್ಮಲ್ಲಿ ಇನ್ನು ಕೂಡ. ಅಂದ್ರೆ ಸ್ಲರಿ ಮಾಡಿದ್ರೆ ಮಳೆಗಾಲದಲ್ಲಿ ಉಪಯೋಗ ಆಗ್ಬಹುದು. ಹೌದೌದು. ಮತ್ತೆ ಗೊಬ್ಬರ ಗ್ಯಾಸ್ ಆಗ್ತದೆ ಸರ್, ನಮ್ಗೆ ಬೇಕಾದ ಗ್ಯಾಸ್ ಅನ್ನು ಅದರಿಂದ ಹೊಡೆಯಬಹುದು. ವ್ಯವಸ್ಥೆ ಉಂಟಾ? ವ್ಯವಸ್ಥೆ ಇಲ್ಲ ಸರ್, ಈಗ ಸದ್ಯ ಮಾಡ್ಲಿಕ್ಕೆ ನಾನು ಅಪ್ಲೈ ಮಾಡಿದ್ದೇನೆ ಸರ್. ಅದೊಂದು ಆಗ್ಲಿಲ್ಲ ನಮ್ಮದು, ಅಂದ್ರೆ ಇತ್ತು ನಮ್ಮಲ್ಲಿ, ಮೊದಲು ಇತ್ತು, ನಾವು ಒಂದು ಮನೆಯಲ್ಲಿ ವಸ್ತು ಕಟ್ಟಿದ್ದೆ, ಆಗ ಆ ಜಾಗ ಅಲ್ಲಿ ಮನೆಗೆ ಹೋಯ್ತಾರೆ, ಇನ್ನು ಆಗ್ಬೇಕಷ್ಟೇ, ಅದು ಮಾಡ್ತಾ ಇದ್ದೇವೆ ಸದ್ಯಕ್ಕೆ. ಚಿದಾನಂದ ಶೆಟ್ಟಿ ಅವರೀಗ ಇನ್ನೊಂದು ಪ್ರಮುಖವಾದಂತಹ ನೀವು ಒಂದು ಪೂರಕವಾಗಿ ಉದ್ಯಮವಾಗಿ ಮಾಡ್ತಾ ಇರುವಂತಹದ್ದು ಈ ಕೋಳಿ ಸಾಕಣೆ, ಕಳೆದ 10-13 ವರ್ಷದಿಂದ ನೀವು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಇದರ ಒಂದು ಕಷ್ಟ ಸುಖಗಳ ಬಗ್ಗೆ ಹೇಳಿ, ಯಾವ ರೀತಿ ನಿರ್ವಹಣೆ ಮಾಡ್ತೀರಿ, ಏನೇನು ಸವಾಲುಗಳು ಬರುತ್ತವೆ ಅಂತ? ಕೋಳಿ ಫಾರ್ಮ್ಗೆ ಸವಾಲು ಅಂದ್ರೆ ಬಹಳ ನಾಯಿಗಳ ತೊಂದರೆ, ಬೀದಿ ನಾಯಿಗಳ ತೊಂದರೆ ಇತ್ತೆ, ಮತ್ತೆ ಬೆಕ್ಕುಗಳ ತೊಂದರೆ ಇದೆ, ಇದೆಲ್ಲ ಸಮಸ್ಯೆ ಸ್ವಲ್ಪ ಉಂಟು ಸರ್. ಅದಕ್ಕೆ ಬಾಗಿಲೆಲ್ಲ ಇರ್ತದಲ್ಲ ಶೆಡ್ಡಿಗೆ, ಎಲ್ಲ ಉಂಟು ಸರ್. ಅದು ನಾಯಿಗಳು ನಮ್ಮಿಂದ ಜಾಸ್ತಿ ಬುದ್ಧಿವಂತವೆ ಸರ್. ಅದು ಅಲ್ಲಿಂದ ರಾತ್ರಿ ಹೊತ್ತು ಅಲ್ಲಿ ಸಂಚಾರ ನಮ್ಮದು ಕಮ್ಮಿ ಇರ್ತದೆ, ನಾವು ಜಾಸ್ತಿ ಹೋಗುದಿಲ್ಲ, ಒಂದೆರಡು ಸಲ ಹೋಗ್ತೇವೆ. ಇದು ರಾತ್ರಿ ಹೊತ್ತು ಅದು ಬಂದ ಈ ಟೈಮ್ ಈ ಮಳೆಗಾಲ ಟೈಮ್ ನಾಯಿಗಳು ಬಂದ ಅಲ್ಲಿ ಮಲಗ್ಕೊಂಡು ಬದಿಯಲ್ಲಿ ಮಲಗ್ತವೆ, ಮಲಗ್ಕೊಂಡು ಆ ಮೆಸ್ತನ್ನು ಕಚ್ಚಿ ಕಚ್ಚಿ ತುಂಡು ಮಾಡಿ ಒಳಗೆ ನುಗ್ತೇವೆ. ನಂದು ಟಾಟಾ ಕಂಪನಿಯವರ ಒಳ್ಳೆ ತಂದಾಕಿದ್ದಾನೆ, ಆಯ್ತು, ಒಂದು 8 ವರ್ಷ ಆಯ್ತು ಸರ್. ಇತ್ತೀಚೆಗೆ 3 ದಿನಕ್ಕೆ ಮೊದಲು ಒಂದು ಯಾವ ನಾಯಿ ಅಂತ ಗೊತ್ತಿಲ್ಲ, ಹರಿದೊಂದು 4-5 ಕೋಳಿಯನ್ನು ನಮ್ಗೆ ಲಾಸ್ ಮಾಡಿದೆ. ಓಹೋ, ಅದು ನಾಯಿ ಅಥವಾ ಬೇರೆ ಕಾಡು ಪ್ರಾಣಿ ಇರ್ಬೋದು? ಕಾಡು ಪ್ರಾಣಿದು ಇರ್ತದೆ, ಅದ ಇದು ಕಾಡು ನಾಯಿ, ಇದು ಕಾಡು ಪ್ರಾಣಿ ಅಲ್ಲ ಸರ್, ಇದು ನಾಯಿ. ನಾಯಿ? ಹೌದು. ಅದಂದ್ರೆ ಇಲ್ಲಿ ಒಟದಲ್ಲಿ ಬೀದಿ ನಾಯಿಗಳ ಐಎಸ್ಟ್ ಇದೆ. ಮನೆ ನಾಯಿ ಇದ್ರೆ? ಮನೆ ನಾಯಿ ಇದ್ರೆ ನಮ್ದು ಗೂಡ್ನೊಳಗೆ ಆಗ್ತೇವಲ್ಲ ಸರ್, ಇಲ್ಲ ನಾಯಿ ಒಟ್ಟಿಗೆ ಓಡಿಸೋದಿಲ್ಲ, ಅದು ಸಮಸ್ಯೆ ಆಗ್ತದೆ. ಹೌದು ಹೌದು ಹೌದು. ಅದು ಬಿಟ್ಟು ಬೇರೆ ಏನು ಸಮಸ್ಯೆ ಬರ್ತದೆ? ಬೇರೆ ಅದಕ್ಕೆ ಕೆಲವು ರೋಗಗಳೆಲ್ಲ ಬರ್ತವೆ, ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಾರೆ. ನಾವು ಅಂದ್ರೆ ನಾವು ಪರ್ಚೇಸ್ ನಮ್ಗೆ ಮರಿ ಫೀಡ್ ಮತ್ತೆ ಅದರ ಔಷಧಿನೆಲ್ಲ ಕಂಪನಿ ಅವರು ಕೊಡ್ತಾರೆ ಸರ್, ಮತ್ತೆ ನಮ್ಗೆ ಅದರ ಮೇಲೆ ಕಮಿಷನ್, ನಾವು ಸಾಕಿದಕ್ಕೆ ನಮ್ಗೆ ಅವರು ಕಮಿಷನ್ ಕೊಡುದು. ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ತರ ಮಾಡ್ತೀರಿ ನೀವು? ಹೌದು ಹೌದು ಹೌದು ಸರ್, ಹೌದು. ನಮ್ಸ್ ಮತ್ತೆ ಮರಿ ಅದು ಫೀಡ್ ಅದೆಲ್ಲ ಹೌದು, ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನಾವು ನಡೀತದೆ, ಅದರ FCR ನ ಮೇಲೆ ಅದು ತಿಂದ ಫೀಡ್ ಮೇಲೆ ನಮಗೆ ಅದರ ಕಮಿಷನ್ ಬೀಳ್ತದೆ. ತೊಂದರೆ ಇಲ್ಲ, ಒಳ್ಳೆಯದೊಂದು ರೊಟೇಷನ್ ಆಗ್ತಾ ಇರ್ತದೆ ಸರ್, ಒಂದು ಸರ್ಕಾರಿ ಜಾಬ್ ಅಲ್ಲಿ ಇದ್ದವನಿಗೆ ಒಂದು ಸಂಬಳ ಬಂದಾಗಿ. ಹೌದು ಹೌದು. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ ನೀವು? 6-7 ಸರ್, ಕರೆಕ್ಟ್ 6 ಆಗ್ತದೆ, ಒಮ್ಮೊಮ್ಮೆ 7 ಕೂಡ ಆಗ್ತದೆ ಸೀಸನ್ ಅಲ್ಲಿ. ಒಂದು ಬ್ಯಾಚ್ ಅಂದ್ರೆ ಎಷ್ಟು ಮರಿಗಳಿರ್ತವೆ? ಒಂದು ಬ್ಯಾಚ್ ಅಂದ್ರೆ ನಮ್ಮ ಸೆಟ್ ಅಲ್ಲಿ ಸರ್ 2000-2100 ತನಕ ಆಗ್ತೇವೆ ಸರ್. ಆಮೇಲೆ ಈಗ ಈ ಬೆಡ್ಡಿಂಗ್ ಮತ್ತು ಇದರ ಒಂದು ಕೋಳಿ ಗೊಬ್ಬರವನ್ನು ಹೇಗೆ ನೀವು ಬಳಕೆ ಮಾಡ್ತೀರಿ? ಕೋಳಿ ಗೊಬ್ಬರ ನಾನು ತೋಟಕ್ಕೆ ಹಾಕ್ತೇನೆ ಸರ್, ನಮ್ಮ ತೋಟಕ್ಕೆ ಬೇಕಾದಷ್ಟು ಅದನ್ನೇ ಹಾಕ್ತೇವೆ, ಮತ್ತೆ ಉಳಿದನ್ನು ಮಾರಾಟ ಮಾಡ್ತೇನೆ. ಅದಕ್ಕೆ ನಾವು ಚೆಪ್ಪು ತೆಂಗಿನ ನಾರನ್ನು ಅಡಿಕೆ ತೆಂಗಿನ ನಾರನ್ನು ಹಾಕ್ತೇವೆ ಅಡಿ ಭಾಗಕ್ಕೆ. ನಾರಿನ ಹುಡಿ ಮರದ ಹುಡಿ ಅಲ್ಲ ಸರ್, ತೆಂಗಿನ ಸಿಪ್ಪೆ ಹುಡಿ, ಅದು ಕೃಷಿಗೆ ಮರದ ಹುಡಿ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಅದು ನಮ್ಗೆ ನೀಲೇಶ್ವರ ಸರ್ಯಿಂದ ಕೇರಳದಿಂದ ಬರ್ತದೆ. ಅದಕ್ಕೆ ಈಗ ಕಾಸ್ಟ್ಲಿ ಭಯಂಕರ ಬೀಳ್ತದೆ ಸರ್, 25,000 23,000 ಎಲ್ಲ ಇರ್ತಾರೆ ಒಂದು ಲೋಡ್ಗೆ. ಒಂದು ಬ್ಯಾಚ್ ಹಾಕ್ಬೇಕಿದ್ರೆ ಒಂದು ಲೋಡ್ ಬೇಕಾಗ್ತದ? ಇಲ್ಲ ಸರ್, ಒಂದು ನನಗೆ ಒಂದು ಲೋಡ್ ಅಂದ್ರೆ ಮೂರು ಬ್ಯಾಚ್ ಇರ್ತಾವ, ನಾಲ್ಕು ಬ್ಯಾಚ್ ಬರ್ತದೆ ಸರ್, ಒಂದು ನಾಲ್ಕು ಬ್ಯಾಚ್ ಬರ್ತದೆ. ಅದನ್ನ ಸಂಗ್ರಹಿಸಿ ಇಡುವಂತದ್ದು ಕೂಡ ಒಂದು ಕೆಲಸವೇ ನಿಮ್ಗೆ? ಹೌದು ಸರ್, ಹೌದು ಸರ್. ಯಾಕಂದ್ರೆ ಮಳೆಗಾಲ ನೀರೆಲ್ಲ ಬೀಳಬಾರ್ದಲ್ಲ. ನೀರ್ ಬೀಳ್ಬಾರ್ದು. ಅದಕ್ಕೆ ನಾವು ಒಂದು ಸೋಲಾರ್ ಸರ್ಪರ್ ಎಲ್ಲ ಹಾಕಿ ಅದಕ್ಕೆ ಮಾಡಿದ್ದೇವೆ ವ್ಯವಸ್ಥೆ ಈಗ. ಮತ್ತೆ ಅದು ನಾವು ಗೊಬ್ಬರವನ್ನು ಒಂದು ಗೋಣಿಗೆ 100 ರೂಪಾಯಿಗೆ ಮಾರಾಟ ಮಾಡ್ತೇವೆ. 300 ಅದ್ರ 300 ಗೋಣಿ ಬರ್ತದೆ ಒಂದು ಲೋಡ್ ಅಂದ್ರೆ, ಅವ್ರಿಗೆ ಒಂದು 22,000-23,000 ಅವರಿಗೆ ಹೋದ್ರೆ ಒಂದು ಅದೊಂದು 35,000 ತನಕ ನಮ್ಗೆ ಬರ್ತದೆ. ಆದ್ರೆ ಬಂದ್ರೆ ಅದರಿಂದ ನಮಗೆ ಲಾಭ ಇಲ್ಲ. ಕಾರಣ ಅದು ಗೊಬ್ಬರವನ್ನು ಗೋಣಿಗೆ ತುಂಬಿಸಲಿಕ್ಕೆ ನಮ್ಗಿಂದ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಮ್ಗೆ ಈ ಜನರಿದ್ದ ಕಾರಣ ಅದಕ್ಕೆ ಲೇಬರ್ ಬೇಕಾಗ್ತದೆ. ಹೌದು. ಯಾರು ಖರೀದಿ ಮಾಡ್ತಾರೆ ಅವ್ರಿಗೆ ಕರ್ಕೊಂಡ್ ಬರ್ಬೇಕು. ಇಲ್ಲ, ನಾವು ಅದನ್ನು ಗೋಣಿಗೆ ತುಂಬಿಸಿ ಪ್ಯಾಕ್ ಮಾಡಿ ಎಲ್ಲ ಕೊಡ್ತೇವೆ ಸರ್, ಮಾಡಿಸ್ತೇವೆ. ಅವರನ್ನು ಕಾದು ಕೂತ್ರೆ ನಮ್ಗೆ ಮರಿ ಆಗ್ಲಿಕ್ಕೆ ಟೈಮ್ ಸಿಗುತ್ತೆ. ಇವತ್ತು ಅದೇ ಕೆಲಸ ಆಗ್ತಾ ಇತ್ತು, ನೀವು ಕಾಲ್ ಮಾಡುವತ್ತಲ್ಲಿ ನಾನು ಬಂದದ್ದು. ಸರಿ. ಅದು ಮಾರಾಟ ಮಾಡ್ತೇವೆ, ಅದರಿಂದ ಸ್ವಲ್ಪ ಆದಾಯ ಬರ್ತದೆ. ಮತ್ತೆ ಅದರಿಂದ ಆದಾಯ ಅಂತಲ್ಲ, ಅದಲ್ಲಿ ಸರಿ ಆಗ್ತದೆ, ಆ ಹುಡುಗೆ ಮತ್ತು ಅವರಿಗೆ ಕೊಡ್ಲಿಕ್ಕೆ ಸರಿ ಆಗ್ತದೆ. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು ಚಿತ್ರಾನಂದ ಶೆಟ್ಟಿಯವರು. ಈಗ ನೀವು ಕೋಳಿ ಗೊಬ್ಬರವನ್ನ ಬಳಕೆ ಮಾಡ್ತಾ ಇದ್ರಿ ನಿಮ್ಮ ಕೃಷಿಯಲ್ಲಿ, ಜೊತೆಗೆ ಈ ಹಟ್ಟಿ ಗೊಬ್ಬರವನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಕೂಡ ಬಳಕೆ ಮಾಡ್ತಾ ಇದ್ರಿ, ಯಾವುದು ಒಳ್ಳೇದು ಅಥವಾ ಗಿಡಗಳು ಏನ್ ಹೇಳ್ತವೆ? ನನ್ನ ಪ್ರಕಾರ ಎರಡು ಉತ್ತಮ ಇದೆ ಸರ್. ಅದು ಅಧಿಕವಾಗಿ ಒಂದನ್ನೇ ಕೊಡೋದಿಲ್ಲ, ಎರಡನ್ನು ಸಮ ಪ್ರಮಾಣದಲ್ಲಿ ಕೊಡ್ತೇನೆ. ನಾನು ಅಡಿಕೆ ಬುಡವನ್ನು 2 ವರ್ಷಕ್ಕೊಮ್ಮೆ ಬುಡ ಬಿಡಿಸಿ ಅದಕ್ಕೆ ಒಂದೊಂದು ಬಟ್ಟಿ ಹಟ್ಟಿ ಗೊಬ್ಬರ ಮತ್ತು ಅರ್ಧ ಬಟ್ಟಿ ಕೋಳಿ ಎಕ್ಕೆಯನ್ನು ಹಾಕಿ ಸ್ವಲ್ಪ ಮತ್ತೆ ಎಕ್ಸ್ಟ್ರಾವಾಗಿ ರಾಸಾಯನಿಕ ಅಂದ್ರೆ ಪೊಟ್ಯಾಶ್ ಅನ್ನು ಸ್ವಲ್ಪ ಕೊಡ್ತೇನೆ. ಇಷ್ಟು 2 ವರ್ಷಕ್ಕೊಮ್ಮೆ ಕೊಡ್ತೇನೆ. ಆದ ಕಾರಣ ಅದು ನನಗೆ ಒಂದು ವರ್ಷ ನಾನು ಅದನ್ನೊಂದು ಅರ್ಧ ಭಾಗ ಮಾಡಿಕೊಂಡಿದ್ದೇನೆ. 2 ವರ್ಷಕ್ಕೊಮ್ಮೆ ತೋಟವನ್ನು ಒಂದು ಅರ್ಧ ಭಾಗವನ್ನು 1 ವರ್ಷ ಕೃಷಿ ಕ್ಲೀನ್ ಮಾಡ್ತೇನೆ, ಮರು ವರ್ಷ ಸೆಕೆಂಡ್ ಇದನ್ನು ಮಾಡ್ತೇನೆ. ಆ ರೀತಿ ಮಾಡ್ತಾ ಇದ್ದೇನೆ. ಅಂದ್ರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಮರದ ಬುಡ ಬಿಡಿಸುವ ಕೆಲಸವನ್ನು ನಿಲ್ಲಿಸಿದವರೇ ಜಾಸ್ತಿ? ಹೌದು ಸರ್. ನೀವಂತೂ ಮುಂದುವರಿಸ್ತಾ ಇದ್ದೀರಿ? ನಾನು ಮುಂದುವರಿಸಿದ್ದೇನೆ ಸರ್, ನನಗೆ ಅದು ಸಮಾಧಾನ ಆಗುದಿಲ್ಲ, ಅದರ ಮೇಲೆ ಕೊಂಡೋಗಿ ಹಾಕ್ಲಿಕ್ಕೆ ಸಮಾಧಾನ ಇಲ್ಲ. ಒಂದು, ಎರಡನೇದಾಗಿ ನಮ್ಗೆ ನೀರಿನ ಅಭಾವ ಜಾಸ್ತಿ ಇದೆ ಸರ್. ಆದ ಕಾರಣ ಮೇಲಿಂದಲೇ ಹಾಕಿದ್ರೆ ಅದು ಬೇಸಿಗೆ ಕಾಲದಲ್ಲಿ ನೋಡುವಾಗ ಅದು ಒಣಗಿಕೊಂಡಿರ್ತದೆ, ಅದು ನೋಡ್ಲಿಕ್ಕೆ ಆಗುದಿಲ್ಲ. ಹೌದು. ಈಗ ಸ್ಪ್ರಿಂಕ್ಲರ್ ಹಾಕಿದ್ದೀರಾ ಅಥವಾ ಏನಾದ್ರು ಡ್ರಿಪ್ ಹಾಕೊಂಡಿದ್ದೀರಾ? ಇಲ್ಲ ಸರ್, ಸ್ಪ್ರಿಂಕ್ಲರ್ ಉಂಟು. ನಾವು ಪೈಪಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದೇವೆ, ಆದ್ರೆ ಪೈಪಲ್ಲಿ ಜಾಸ್ತಿ ಹಿಡಿದು ಪೈಪಲ್ಲಿ ಹಿಡಿದು ಬುಡ ಕೈಯಲ್ಲಿ ಹಿಡಿದಿದ್ದೇವೆ. ಅಂದ್ರೆ ಸ್ವಲ್ಪ ಶ್ರಮವನ್ನು ಕಡಿಮೆ ಮಾಡುವುದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ. ಹೌದು ಸರ್, ಡ್ರಿಪ್ನ ವ್ಯವಸ್ಥೆ ಆಗ್ಬೇಕಾಗಿದ್ದೆ, ಡ್ರಿಪ್ನ ವ್ಯವಸ್ಥೆ ಮಾಡ್ಬೇಕಾದ್ರೆ ಇದ್ದೆ. ಆದ್ರೆ ನಮ್ಗೆ ಅದಕ್ಕಿಂತ ಇದ್ದು ತೊಂದರೆ ಇಲ್ಲ, ಪೈಪ್ ಅಲ್ಲಿ ಇಟ್ಟಿದ್ರೆ ಅದು ಅದಕ್ಕಿಂತ ಉತ್ತಮ ಅಂತ ನನ್ನೊಂದು ಅನಿಸಿಕೆ ಸರ್. ಅಂದ್ರೆ ಈಗ ಕೋಳಿ ಗೊಬ್ಬರ ಕಾಂಪೋಸ್ಟ್ ಎಲ್ಲ ಹಾಕಿದಾಗ ಎಲ್ಲವೂ ಕೂಡ ಒದ್ದೆ ಆಗ್ತದೆ ಚೆನ್ನಾಗಿ. ಹೌದು ಸರ್. ಆಮೇಲೆ ಈಗ ಈ ಉಳಿದ ಕೃಷಿಯ ಬಗ್ಗೆ ಹೇಳಿ, ಈಗ ಅಡಿಕೆ ನೀವು ಬೆಳೀತಾ ಇದ್ರಿ, ಅದರಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳಿತೀರಿ? ಅಡಿಕೆ ತೋಟದಲ್ಲಿ ಸರ್ ಒಂದು ಸ್ವಲ್ಪ ಕೊಕ್ಕ ಸಸಿ ಹಾಕಿದ್ದೇನೆ, ಕೊಕ್ಕ ಉಂಟು, ಮತ್ತೆ ಸ್ವಲ್ಪ ಕಾಳುಮೆಣಸು ಮಾಡ್ತಾ ಇದ್ದೇನೆ ಉಂಟು ಸರ್. ಮತ್ತೆ ಒಂದು ಸ್ವಲ್ಪ ಅಂದ್ರೆ ಒಂದು ಕೈ ತೋಟದಾಗೆ ಮಾಡಿ ಅದರಲ್ಲಿ ಸ್ವಲ್ಪ ತರಕಾರಿ ಮಾಡಿದ್ದೇವೆ. ನಮ್ಮ ಖರ್ಚಿಗೆ ಅಂತೇಳಿ ನಾವು ಸಾವಯವ ತರಕಾರಿ ಮಾಡಿದ್ದೇವೆ. ಮನೆ ಅಂಗಳದಲ್ಲಿ ಮಾಡಿದ್ರೆ ಅಥವಾ ಸಪರೇಟ್ ಆಗಿ? ಪ್ರತ್ಯೇಕ ಸಪರೇಟ್, ಸ್ವಲ್ಪ ಸಪರೇಟ್ ಜಾಗದಲ್ಲಿ ಮಾಡಿದೆ, ಅದಕ್ಕೆ ಅದ್ರಲ್ಲಿ ಮಾಡಿದ್ದೇವೆ. ಅದು ಮಿಕ್ಕಿದನ್ನು ನಾವು ಮಾರಾಟ ಮಾಡ್ತಿದ್ದೇನೆ ಸರ್. ಈಗ ಸಾವಯವ ರೀತಿಯಲ್ಲಿ ನೀವು ಈ ತರಕಾರಿ ಮಾಡುವುದಕ್ಕೂ ಅಥವಾ ರಾಸಾಯನಿಕ ಗೊಬ್ಬರ ಪೇಟೆಯಿಂದ ತಗೊಂಡ್ಬರ್ತಿರಲ್ಲ, ಆ ತರಕಾರಿಗೂ ಏನು ವ್ಯತ್ಯಾಸ ಕಾಣ್ತದೆ? ಅದು ಅದರ ಪರಿಮಳದಲ್ಲೇ ಗೊತ್ತಾಗ್ತದೆ ಸರ್. ನಿಮ್ಮ ಸಾವಯವ ತರಕಾರಿ ಮನೆಯಲ್ಲಿ ಮಾಡಿದ್ದು ಯಾವುದು, ನೀವು ಪೇಟೆಯಿಂದ ತಂದದ್ದು ಯಾವ್ದು ಅಂತ ಅದು ಗೊತ್ತಾಗ್ತದೆ ಸರ್. ಅದಕ್ಕೆ ನಾವು ಹೇಳ್ಬೇಕಂತಿಲ್ಲ, ಅದು ನೀವು ಕೂಡ ಉಪಯೋಗ ಮಾಡಿದ್ರೆ ಅದರ ಪರಿಮಳದಲ್ಲೇ ನಿಮ್ಗೆ ಗೊತ್ತಾಗ್ತದೆ ಇದು ಮನೆಯಲ್ಲಿ ಮಾಡಿದ್ದೀವಿ. ಜೊತೆಗೆ ಅದು ಹೆಚ್ಚು ಸಮಯ ಬಾಳಿಕೆ ಕೂಡ ಬರ್ತದೆ. ಹೌದು, ಆದ್ರೆ ಬಾಳಿಕೆ ಅಂದ್ರೆ ನಾವು ಮನೆಯಲ್ಲಿ ಇಟ್ಕೊಳ್ಳಿ, ನಾವು ಸಸಿಯಿಂದ ಕಟ್ ಮಾಡ್ತೇವೆ ಪದಾರ್ಥ ಮಾಡುದು ತಾಜಾ ತರಕಾರಿ. ಆದ ಕಾರಣ ನಾವು ಇಟ್ಟುಕೊಳ್ಳುದು ಕಡಿಮೆ, ಮತ್ತೆ ಅಂಗಡಿಗೆ ಸ್ವಲ್ಪ ಸಿಕ್ಕಿದನ್ನು ನಾವು ಕೊಂಡೋಗಿ ಇಲ್ಲಿ ಲೋಕಲ್ ಅಂಗಡಿದ ಅಲ್ಲಿಗೆ ಮಾರಾಟ ಮಾಡ್ತೇವೆ. ನಮ್ಗೆ ಬೇಕಾದ ವಸ್ತುವನ್ನು ಅದರಿಂದ ತಗೊಂಡು ಬರ್ತೇವೆ. ಅದು ವರ್ಷದಲ್ಲಿ ಎಷ್ಟು ಇಲ್ಲದಿದ್ರು ಒಂದು ವರ್ಷದಲ್ಲಿ ಒಂದು 10,000 ರೂಪಾಯಿ ತರಕಾರಿ ಮಾರಾಟ, 10,000-12,000 ಆದ್ರೆ ತಿಂಗಳಿಗೆ 1,000 ಇನ್ಕಮ್ ಆಗಿ ಕೂಡ ಪಡೀತೇವೆ ಸರ್. ಹೌದು, ಇದರಲ್ಲಿ ಆದಾಯ ಅನ್ನೋದಕ್ಕಿಂತ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ನಾವು ಬೆಳೆದ ತರಕಾರಿ ಒಳ್ಳೇದೆ. ಹೌದು ಸರ್, ಉತ್ತಮ. ಈಗ ವರ್ಷದಲ್ಲಿ ಮಳೆಗಾಲ ಅಥವಾ ಬೇಸಿಗೆ ಕಾಲ ಈ ಕಾಲದಲ್ಲಿಯೂ ಕೂಡ ಸಾಕಷ್ಟು ವೈಪರೀತ್ಯ ಅಥವಾ ಏರುಪೇರನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ವರ್ಷಗಳಲ್ಲಿ. ಮಳೆಗಾಲದಲ್ಲಿ ಬರಬೇಕಾದಂತಹ ಮಳೆ ತಡವಾಗಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೂಡ ಮಳೆ ಬರ್ತದೆ, ಆ ಜೂನ್ನಲ್ಲಿ ಮಳೆಯೇ ಇರುವುದಿಲ್ಲ. ಇಂಥ ಏರುಪೇರಿನಿಂದಾಗಿ ತರಕಾರಿ ಕೃಷಿಗೆಲ್ಲ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ? ತೊಂದರೆ ಆಗ್ತಾ ಇದೆ ಸರ್. ನಮಗೊಂದು ಗೇರು ಬೀಜ ಕಳೆದ ವರ್ಷದ ಮಳೆಯ ಸಮಸ್ಯೆಯಿಂದ ಗೇರು ಬೀಜದ ಬೆಲೆನೇ ಆಗ್ಲಿಲ್ಲ ಸರ್, ಸ್ವಲ್ಪ ಸಮಸ್ಯೆ ಆಗಿದೆ. ಮತ್ತೆ ಹುಲ್ಲು ಕೂಡ ಹೈಬ್ರಿಡ್ ಹುಲ್ಲು, ಈ ಮಳೆ ಹೀಗೆ ಬಂದ್ರೆ ಮಳೆ ಅದು ಚಿಗುರು ಬರುವುದಿಲ್ಲ ಸರ್. ಹೌದು ಹೌದು ಹೌದು. ಈಗ ಗೇರು ಕೃಷಿಯ ಬಗ್ಗೆ ಹೇಳಿ. ಈಗ ಇತ್ತೀಚೆಗೆ ಅಂತೂ ಈ ಕಸಿ ಗಿಡಗಳನ್ನ ಒಂದು ರೀತಿಯ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಮಾಡುವಂತ ಒಂದು ಅಭ್ಯಾಸ ಇದೆ. ನೀವು ಹೇಳಿ ನಿಮ್ಮ ಅನುಭವನ. ನಾನಾದ್ರ ನಮ್ದು ಪದ್ಧತಿಯಲ್ಲಿ ಇದ್ದದೊಂದು ಹತ್ತು ಇಪ್ಪತ್ತು ಇಪ್ಪತ್ತು ಇಲ್ಲ, ಒಂದು ಸರಿಯಾಗಿ ಒಂದು ಏಳು ಎಂಟು ಮರ ಇರುದು. ಆದ್ರೆ ಇಳುವರಿ ಒಳ್ಳೆಯದು ಪಡಿತೇವೆ ಸರ್. ನಾವು ನನ್ನ ಅಭಿಪ್ರಾಯದ ಪ್ರತಿ ಯಾವನೇ ಒಬ್ಬ ರೈತ ಸ್ವಲ್ಪದ್ರಲ್ಲಿ ತುಂಬಾ ಆದಾಯ ಗಳಿಸುವುದು ಉತ್ತಮ ಅಂತ ನನ್ನ ಅನಿಸಿಕೆ ಸರ್. ತುಂಬಾ ಗಿಡ ಹಾಕುವ ಬದಲು ಕಡಿಮೆ ಗಿಡ ಇವನು ಚೆನ್ನಾಗಿ ನೋಡ್ಕೊಳ್ಳುದು. ಹೌದು ಹೌದು ಹೌದು ಹೌದು. ಒಂದು ಏಳು ಎಂಟು ಗಿಡದಲ್ಲಿ ಕಡಿಮೆ ಪಕ್ಷ ಒಂದು ಮೂರುವರೆಯಿಂದ ನಾಲ್ಕು ಕ್ವಿಂಟಲ್ ಇಳುವರಿ ಪಡೆದಿದ್ದೇವೆ ಕಳೆದ ವರ್ಷ ಅಲ್ಲ, ಅದೇ ಮುಂದಿನ ವರ್ಷ. ಕಳೆದ ವರ್ಷ ಕೂಡ ನಮ್ಗೇನು ಅಷ್ಟು ಕಡಿಮೆ ಅಂತ ಇಲ್ಲ, ಅಷ್ಟೇ ಸಸ್ಯಲ್ಲಿ ನಾವು ಒಂದ್ ಎರಡು ಕ್ವಿಂಟಲ್ ತನಕ ಪಡೆದಿದ್ದೇವೆ, ಉತ್ತಮ ಆದಾಯ ಅದು. ಅಂದ್ರೆ ನಮ್ಗೆ ಏನಂದ್ರೆ ಅದು ಸ್ವಲ್ಪದ್ರಲ್ಲಿ ಅದಕ್ಕೆ ಖರ್ಚು ಅಡಿಕೆ ಕೂಡ ಅಷ್ಟೇ ಸರ್. ಯಾವುದೇ ಒಂದು ಕೃಷಿ ನಮಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟನ್ನು ಮಾತ್ರ. ಮತ್ತೆ ದಿನ ಹಾಲು ಬೇರೆ ಕೆಲಸದವರು ಬರ್ತಾರೆ, ಅವರನ್ನು ನಂಬಿ ಅವರನ್ನು ನಂಬಿ ನಾವು ಹೋಗುದು ನನ್ನ ಪ್ರಕಾರ ತಪ್ಪು. ಹೌದು ಹೌದು ಹೌದು. ಈಗ ಶ್ರಮವನ್ನು ಕಡಿಮೆ ಮಾಡ್ಲಿಕ್ಕೆ ಏನೇನು ವ್ಯವಸ್ಥೆನೆಲ್ಲ ಮಾಡ್ಕೊಂಡಿದ್ರಿ? ಶ್ರಮವನ್ನು ಕಡಿಮೆ ಮಾಡಿದ್ರೆ ನೋಡಿ, ಹಾಲು ಕರೀಲಿಕ್ಕೆ ಹೈನುಗಾರಿಕೆಯಲ್ಲಿ ಮೆಷಿನರಿ ಎಲ್ಲ ಅಳವಡಿಕೆ ಆಗಿದೆ ನಮ್ಮಲ್ಲಿ. ತೋಟದಲ್ಲಿ ನಮ್ಮ ಹೊತ್ತುಕೊಂಡು ಬರೋ ರೋಡಿನ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ ಅಲ್ಲಿ ಮಾಡಿ. ಓಮಿನಿ ಒಂದು ಗಾಡಿ ಇದೆ, ಹಳೆ ಗಾಡಿ, ಇದರಲ್ಲಿ ಸಾಗಾಟ ಇದರಲ್ಲಿ ಮಾಡ್ತೇವೆ ಸರ್. ಮತ್ತೆ ಸ್ಲರಿಯ ಈ ಸೆಕನಿ ಬೇಸಿಗೆ ಕಾಲದಲ್ಲಿ ಗಂಜಲ ನೀರನ್ನು ಬಿಡ್ಲಿಕ್ಕೆ ಪೈಪಿಂಗ್ ಲೈನ್ ಮಾಡಿದ್ದೇನೆ ಸರ್. ತೋಟಕ್ಕೆಲ್ಲ ಪೈಪ್ ಸ್ಲರಿ ನೀರನ್ನು ನಾನು ಅಥವಾ ನಮ್ಮ ಮಗ ಮಿಸ್ಟರ್ ಯಾರಾದ್ರೂ ಹೋಗಿ ಇಲ್ಲಿ ಟ್ಯಾಂಕ್ ಒಂದು ಅದು ಚಿಕ್ಕದಿನ ಟ್ಯಾಂಕ್ ಆಗ್ಬೇಕಷ್ಟೇ ಸರ್. ಈಗ ಒಂದು ಸಾವಿರ ಲೀಟರ್ ಟ್ಯಾಂಕ್ ಇಟ್ಟಿದ್ದೇವೆ, ದಿನಕ್ಕೆ 2,000 liters ಗಂಜಲ ಮತ್ತು ಹಟ್ಟಿದೊಳದ ನೀರು ಸಿಗ್ತದೆ. ಈ ನೀರನ್ನು ನಾವು ಅಲ್ಲಿ ತೋಟಕ್ಕೆ ಸಸಿನ ಬಿಡೋಕೆ ಬಿಡ್ತೇವೆ ಪೈಪ್ ಅಲ್ಲಿ, ಅದು ಪೈಪಿಂಗ್ ಲೈನ್ ಆಗಿದೆ ಸರ್. ಅದನ್ನು ನಾವು ಯಾರಾದ್ರೂ ಒಬ್ರು ಹೋಗಿ ಅಲ್ಲಿ ಇಲ್ಲಿ ಗೇಟ್ ಅಲ್ಲಿ ಬಿಟ್ಟರೆ ಅಲ್ಲಿ ನೀರು ಹೋಗ್ತದೆ, ಅಲ್ಲಿ ಬಿಡ್ತೇವೆ. ನಮ್ ಸ್ವಲ್ಪ ಹೈಟ್ ಅಲ್ಲಿ ಹಟ್ಟಿ ಇದೆ, ಡೌನ್ ಅಲ್ಲಿ ತೋಟ ಇದೆ ಸರ್. ಬೇರೆ ಕಾಲು ಮೆಣಸನ್ನು ಕೊಯ್ದು ಅದನ್ನು ಬಿಡಿಸಲಿಕ್ಕೆ ಕೂಡ ಯಂತ್ರ ಉಪಯೋಗ ಮಾಡ್ತಿದ್ದೇವೆ ಸರ್. ಏಣಿಯನ್ನು ಕೂಡ ಇಟ್ಕೊಂಡಿದ್ದೀರಿ? ಏನಿ ಇದೆ ಸರ್, ಏನಿದೆ ಏಣಿ ಕೂಡ ಇದೆ ಅಲ್ಲ, ಕಾಲು ಮೆಣಸನ್ನು ಬಿಡಿಸಲಿಕ್ಕೆ ಕೂಡ ಯಂತ್ರಗಳು. ಹೌದು ಹೌದು, ಯಂತ್ರ ಬಂದಿದೆ. ಅದು ನಮ್ಮಲ್ಲಿ ಇಲ್ಲ, ನಮ್ಮ ನೇಬರ್ ಒಬ್ರು ನಮಗೆ ಕೊಡ್ತಾರೆ. ಅಡಿಕೆ ಅಡಿಕೆ ಹತ್ತಲಿಕ್ಕೆ ಅಡಿಕೆ ಮರ ಹತ್ತಲಿಕ್ಕೆ ಅಡಿಕೆ ಮರ ಹತ್ತಲಿಕ್ಕೆ ಲೇಬರ್ ಅನ್ನೇ ಉಪಯೋಗ ಮಾಡ್ತಿದ್ದೆ, ಅದಕ್ಕೇನು ವ್ಯವಸ್ಥೆ ಆಗ್ಲಿಲ್ಲ ಸರ್. ಸ್ಪ್ರೇ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ? ಮೋಟರ್ ಇದೆಯಾ? ಮೋಟರ್ ಉಂಟು ಸರ್, ಮೋಟರ್ ಉಂಟು, ಸ್ಪ್ರೇಗೆ ಮೋಟರ್ ಉಂಟು. ಮತ್ತೆ ಮರಕ್ಕೆ ಲೇಬರೇ ಬೇಕಾಗ್ತದೆ, ಅದನ್ನು ನಾವು ಹಿಂದೆ ಅವಲಂಬ ಒಂದೊಂದು ಸಮಸ್ಯೆ. ಏಣಿ ಇಟ್ಟು ದೋಟಿಯಿಂದಲೂ ಕೂಡ ಸಿಂಪರಣೆ ಮಾಡ್ಲಿಕ್ಕೆ ಆಗ್ತದೆ? ಹೌದು ಹೌದು, ಮಾಡಿದ್ದೇವೆ ನಾವು. ನಮ್ಗೆ ಈಗೆಲ್ಲ ಒಂದು 300 ಅಡಿಕೆ ಸಸಿ ಚಿಕ್ಕದಿವೆ, ಅದಕ್ಕೆ ರೋಗ ಬಂದಿದ್ದೆ. ಮುಂದೆ ನಾನು ಅದೇ ಪದ್ಧತಿಯಲ್ಲಿ ನಾವು ಸ್ಪ್ರೇ ಕೊಟ್ಟದ್ದು, ನಾನು ಮತ್ತು ನನ್ನ ಮಗ. ಈಗ ಅಡಿಕೆ ಕೃಷಿ ಇಲ್ಲದವರು ಹೇಳುವಂತಹದ್ದು ಅಡಿಕೆ ಬೆಳೆಗಾರರು ಬಹಳ ಖುಷಿಯಲ್ಲಿದ್ದಾರೆ ಅಂತ ನೀವೇನು ಹೇಳ್ತೀರಿ ಅಡಿಕೆ ಬೆಳೆಗಾರರಾಗಿ? ಅಡಿಕೆ ಬೆಳೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಖುಷಿಯಾಗಿದ್ದೇವೆ ಸರ್. ಆದರೆ ಇದು ಸ್ಥಿರ ಅಲ್ಲ, ಎಷ್ಟು ಸಮಯ ನಿಲ್ತದೆ ಅನ್ನೋದು ನೋಡ್ಬೇಕು ಸರ್. ಇದು ಸ್ಥಿರ ಅಲ್ಲ, ಸ್ಥಿರ ಅಲ್ಲ ಸರ್. ಅದಕ್ಕೆ ಸ್ಥಿರವಾದ ಮಾರುಕಟ್ಟೆ ಬೇಕು, ಸ್ಥಿರವಾದ ಬೆಲೆ ಬೇಕು ಸರ್. ಹಾಗೆ ಸ್ಥಿರವಾದ ಬೆಲೆ ಅದು ಈಗ 400-500 ಗಡಿ ಹತ್ತಿರ ಬಂದಿದೆ, ಈಗ ಭಾರಿ ಖುಷಿಯಲ್ಲಿದ್ದಾರೆ. ಆದರೆ ಸಣ್ಣ ಪ್ರಮಾಣದ ರೈತರಲ್ಲಿ ಈ ಸಂದರ್ಭದಲ್ಲಿ ಅಡಿಕೆ ಇರುವುದಿಲ್ಲ ಸರ್. ಅದು ಹೌದು ಹೌದು, ಅದು ದೊಡ್ಡ ಪ್ರಮಾಣದ ಅಡಿಕೆ ಇದ್ದವರಿಗೆ ಮಾತ್ರ ದೊರೆಯುತ್ತದೆ. ಸವಾಲುಗಳು ಕೂಡ ಜಾಸ್ತಿ ಇವೆ, ಯಾಕಂದ್ರೆ ಕೊಳೆ ರೋಗವು ಕೂಡ ಈ ವರ್ಷ ಇದೆ, ಸಾಕಷ್ಟು ತೊಂದರೆ ಕೊಡ್ತಾ ಇದೆ. ಹೌದು ಹೌದು ಸರ್. ಮತ್ತೆ ಬೆಲೆ ಅಡಿಕೆ ಬೆಲೆ ಇಲ್ಲದವ ಹೇಳ್ತಾರೆ ಅವ್ರಿಗೆ, ಅಡಿಕೆ ಬೆಲೆ ಅಡಿಕೆ ಇದೆ ಅಡಿಕೆ ಇದೆ ಅಡಿಕೆ ಇದೆ ಅಂತ ಅದರ ಬಗ್ಗೆ ಆಳವಾಗಿ ಆಲೋಚನೆ ಮಾಡುದಿಲ್ಲ. ಅದು ಎಷ್ಟು ಬಿದ್ದು ಹೋಗಿದೆ, ಎಷ್ಟು ಸಿಕ್ಕಿದೆ ಅವನಿಗೆ ಅದ್ರಲ್ಲಿ. ಅಂದ್ರೆ ನಮ್ಗೆ ಈ ಸಲ ಬೆಲೆ ಇದ್ದ ಕಾರಣ, ಯಾವುದೇ ರೈತನಿಗೆ ಅಷ್ಟೇ ಬೆಲೆ ಇದ್ದ ಕಾರಣ ನಡೀತದಲ್ಲದೆ, ಇಲ್ಲದಿದ್ರೆ ಅವನಿಗೆ ಜೀವನ ನಡೆಸಲಿಕ್ಕೆ ಕಷ್ಟ ಸರ್. ಈ ಸಲ ಬೆಲೆ ಬಹಳ ಇಳುವರಿ ಕಡಿಮೆ ಇದೆ ಸರ್. ಹೌದು ಹೌದು ಹೌದು. ಈ ಸಲ ಬಂದ ಇಲ್ಲ, ಈ ಸಲ ಅಂದ್ರೆ ಈಗ ಕಳೆದ ಸೀಸನ್ ಅಲ್ಲಿ ಬಂದ ಇಳುವರಿ ಬಹಳ ಕಡಿಮೆ ಸರ್. ಆಮೇಲೆ ಜೇನು ಪೆಟ್ಟಿಗೆ ಏನಾರು ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ಅದನ್ನ ನಿಮ್ಮಲ್ಲಿ ಹೇಳ್ಬೇಕಂತ. ನಾನು ಅದರ ಬಗ್ಗೆ ಈಗ ಅದರ ಟ್ರೈನಿಂಗ್ ಅನ್ನು ಸ್ವಲ್ಪ ಪಡ್ಕೊಂಡು ಈ ಒಂದು 10 ಪೆಟ್ಟಿಗೆ ಇಡ್ಬೇಕಂತ ಇದ್ದೇನೆ ಸರ್. ಇನ್ನು ಟ್ರೈನಿಂಗ್ ಪಡಿಬೇಕಷ್ಟೇ. ಹೌದು, ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಒಮ್ಮೆ ಹೋಗಿದ್ದೆ ನಮ್ಗೆ, ಅಂದ್ರೆ ಪುತ್ತೂರು ಲೋಕಲ್ ಅಲ್ಲಿ ಸಿಕ್ಕಿದ್ರೆ ಹೋಗಿ, ದೂರ ಆದ್ರೆ ನಮ್ಗೆ ಹೈನುಗಾರಿಕೆ ತೋಟಗಾರಿಕೆ ಇಲಾಖೆಯವರು ತರಬೇತಿ ಕೊಡ್ತಾರಲ್ಲ? ಕೊಡ್ತಾರೆ ಸರ್, ಅವ್ರದ್ದೆಲ್ಲ ದೂರದರುಂಟು, ನಾನು ನೋಡ್ತಾ ಇದ್ದೇನೆ. ಅವ್ರದ್ದು ದೂರದರುಂಟು, ಅಲ್ಲಿಗೆ ನಮ್ಗೆ ತರಬೇತಿಗೆ ಹೋಗ್ಲಿಕ್ಕೆ ಮನೆಯಲ್ಲಿ ವ್ಯವಸ್ಥೆಗೆ ಜನ ಇಲ್ಲಲ್ಲ ಸರ್ ಹೈನುಗಾರಿಕೆ ಅದೆಲ್ಲ. ಹೌದು ಹೌದು, ಇಡೀ ದಿವಸ ಹೋಗ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಶ್ರೀಮತಿಯವರನ್ನ ಕಳಿಸ್ಬೇಕು. ಏನ್ ಸರ್? ಶ್ರೀಮತಿಯವರನ್ನ ಕಳಿಸ್ಬೇಕು. ಅವರನ್ನು ಕಲಿಸಿದ್ರು ಇಲ್ಲಿ ಮನೆಯಲ್ಲ ಮಾಡ್ಬೇಕಲ್ಲ ಸರ್. ಯಾರು ಒಬ್ಬರಾದ್ರೂ ಹೋಗ್ಬೇಕಲ್ಲ ತರಬೇತಿ ಪಡೀಲಿಕ್ಕೆ? ಒಟ್ಟಿನಲ್ಲಿ ಕೃಷಿ ನಿಮ್ಮ ಬದುಕನ್ನ ಹೇಗೆ ರೂಪಿಸಿದೆ ಅಂತ? ಕೃಷಿ ಉತ್ತಮವಾಗಿದ್ದು ಸರ್, ಕೃಷಿ ಬದುಕಲ್ಲಿ ನೆಮ್ಮದಿ ಇದೆ ನಮ್ಗೆ. ನಾವು ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಅರ್ಧದಲ್ಲಿ ನಿಲ್ಲಿಸಿ ನಾವು ಉದ್ಯೋಗ ರಚಿ ಬೊಂಬೈ ಎಲ್ಲ ಹೋಗಿ ಅಲ್ಲಿ ಎಲ್ಲ ದುಡ್ಡಿದ್ದು, ರಾತ್ರಿ ಹಾಗೆಲ್ಲ ನಡೆದು ದಿನದ 24 ಗಂಟೆಯಲ್ಲಿ 18 ಗಂಟೆ ಶ್ರಮ ಪಟ್ಟಿದ್ದೇನೆ ಸರ್ ಬೊಂಬೈಯಲ್ಲಿ. ಅಲ್ಲಿ ಮಾಲಾ ಎರಡೆರಡು ಮಾಲಾಕಾರ ಕೈ ಹಿಂದದಿಡು ಇದ್ದೇನೆ, ಹಗಲೊಬ್ಬನ ಹತ್ರ ರಾತ್ರಿ ಒಬ್ಬನ ಹತ್ರ. ಅಲ್ಲಿ ಮಾಲಾಕಾರವಾಗ ನಾನು 300 ರೂಪಾಯಿ ಸಂಬಳಕ್ಕೆ ದುಡಿದಿದ್ದೇನೆ ಬೊಂಬೆಯಲ್ಲಿ ಸರ್. ಓಹೋ, ದಿನಕ್ಕೆ ಅಲ್ಲ, ತಿಂಗಳಿಗೆ 300. ಓಹೋ, ಎಷ್ಟು? 15 ವರ್ಷ ಹಿಂದೆ? 15 ಅಲ್ಲ, ಜಾಸ್ತಿ. 18 ವರ್ಷ ಮೊದಲು ಸರ್. ಈಗ ಏನ್ ಅನಿಸ್ತಾ ಇದೆ ಆ ಬದುಕನ್ನ ಬಿಟ್ಟು ಈ ಕೃಷಿ ಬದುಕನ್ನ ಹಿಡಿದ್ಮೇಲೆ? ಇದು ಕೃಷಿ ಬದುಕು ನೆಮ್ಮದಿ ಇದೆ ಸರ್, ಬಹಳ ನೆಮ್ಮದಿ ಇದೆ, ಸಂತೋಷ ಇದೆ. ಮತ್ತೆ ಇಲ್ಲಿ ವಠಾರದಲ್ಲಿ ಎಲ್ಲ ಜನರಿಗೆ ಪರಿಚಿತನಾಗಿದ್ದೇನೆ. ನನ್ನ ಬಗ್ಗೆ ಒಂದು 4 ಎಲ್ಲರೂ ಮಾತಾಡ್ತಾರೆ, ಪರಿಚಯ ಎಲ್ಲ ಆಗಿದೆ ಒಳ್ಳೊಳ್ಳೆ ವ್ಯಕ್ತಿಗಳದ್ದು. ಈ ಕೃಷಿಯ ಮಾಹಿತಿಗಾಗಿ ನೀವು ಅಂತ ಗುಂಪು ಏನಾದ್ರು ಮಾಡ್ಕೊಂಡಿದ್ರೆ? ಅಂತದ್ದು ಗುಂಪು ಅಂತ ಇಲ್ಲ, ನಮ್ಮ ನೆರೆಹೊರೆಯಲ್ಲಿ ಎಲ್ಲ ಉತ್ತಮ ಕೃಷಿಕರಿದ್ದಾರೆ, ಅವರ ಸಲಹೆಯನ್ನು ಪಡೀತಾ ಇದ್ದೇನೆ. ಕೆಲವು ಸಲಹೆ ನನ್ನಿಂದ ಪಡೆಯುತ್ತಾರೆ ಚಿಕ್ಕ ಚಿಕ್ಕ ಕೃಷಿಕರು. ನಾನು ಸುಮಾರು ಒಂದು ನಮ್ಮ ನೇಬರ್ ಯುವಕ ಒಬ್ಬ ಏನು ಉದ್ಯೋಗ ಎಲ್ಲ ತಿರುಗಿದ್ದ, ಅವನಿಗೆ ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಟ್ಟು ಈಗ ಒಂದು ದನ ಸಾಕಿದ್ದಾನೆ, ಈಗ ಮೊನ್ನೆ ಒಂದು 2 ಆಗಿದೆ. ನಮ್ಗೆ ಸಂತೋಷ ಉಂಟು ಸರ್, ಮಾತಾಡಿ ಒಬ್ಬ ಜೀವನ ಕಟ್ಟಿಕೊಳ್ಳುದಾದ್ರೆ ನಮ್ಗೆ ಸಂತೋಷ ಸರ್ ಅದ್ರಲ್ಲಿ. ಬಹಳ ಸಂತೋಷ ಚಿದಾನಂದ ಶೆಟ್ಟಿಯವರೇ. ಕೃಷಿಯ ಜೊತೆ ಜೊತೆಗೆ ಕೋಳಿ ಸಾಕಣೆ, ಹೈನುಗಾರಿಕೆ ಎಲ್ಲವನ್ನೂ ಕೂಡ ಪೂರಕವಾಗಿ ಮಾಡ್ತಾ ಇದ್ರಿ, ಜೊತೆಗೆ ಬಹಳ ಉತ್ಸಾಹದಿಂದ ಕೃಷಿಯನ್ನು ಮಾಡ್ತಾ ಇದ್ರಿ. ಕೃಷಿಯನ್ನು ನಂಬಿದರೆ ಯಾವತ್ತೂ ಕೂಡ ನಷ್ಟ ಇಲ್ಲ, ಮೋಸ ಹೋಗುವುದಿಲ್ಲ ಎನ್ನುವಂಥ ಒಂದು ಧೈರ್ಯದ ಮಾತನ್ನು ನಮ್ಮ ಕೃಷಿಕರಿಗೆ ಕೇಳುಗರಿಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ, ನಮಸ್ಕಾರ ಸರ್. ಇದುವರೆಗೆ ಪುತ್ತೂರು ತಾಲೂಕು ಮಣೆಮಜಲುವಿನ ಚಿದಾನಂದ ಶೆಟ್ಟಿಯವರ ಸಮಗ್ರ ಕೃಷಿ ಅನುಭವವನ್ನು ಕೇಳಿದಿರಿ. ಮುಂದೆ ಗ್ರಾಮೀಣ ಕೃಷಿ ಹವಾಮಾನ ಯೋಜನೆಯ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿ ಪ್ರವೀಣ್ ಕೆಎಂ ಅವರಿಂದ ಮಾಹಿತಿ ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಈ ದಿನ ರೈತ ಬಾಂಧವರಿಗೆ ತಿಳಿಸಲಿರುವಂತಹ ವಿಚಾರ ಬಂದ್ಬಿಟ್ಟು ನಮ್ಮ ಯೋಜನೆಯ ಬಗ್ಗೆ, ಅಂದರೆ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಯೋಜನೆಯ ಬಗ್ಗೆ. ಈ ಒಂದು ಯೋಜನೆ ಭಾರತೀಯ ಕೇಂದ್ರ ಭೂ ತಂತ್ರಜ್ಞಾನಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ನ ಅಂಗಸಂಸ್ಥೆಯಾದಂತಹ ಭಾರತ ಹವಾಮಾನ ಇಲಾಖೆಯಿಂದ ಅನುದಾನಿತ ಸಂಸ್ಥೆಯಾಗಿದ್ದು ಇದು ಕೇಂದ್ರ ಸರ್ಕಾರದ ನಿಯಮಗಳಿಗೆ ವರ್ತಿಸುತ್ತಿರುತ್ತದೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಪ್ರತಿ ಜಿಲ್ಲೆಯಲ್ಲೂ ಸಹ ಈ ಒಂದು ಯೋಜನೆ ಈಗ ಚಾಲ್ತಿಯಲ್ಲಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಬಂದ್ಬಿಟ್ಟು ರೈತರಿಗೆ ಆಯಾ ಜಿಲ್ಲೆಯ ಹವಾಮಾನ ಮುನ್ಸೂಚನೆ, ಅಂದರೆ ಬರೀ ಜಿಲ್ಲೆ ಅಂದರೆ ತಾಲೂಕು ಮಟ್ಟದ್ದು ಸಹ ಹವಾಮಾನ ಮುನ್ಸೂಚನೆಯನ್ನು ನೀಡಿ ಅದಕ್ಕೆ ತಕ್ಕಂತಹ ಒಂದು ಹವಾಮಾನಾಧಾರಿತ ವೈಜ್ಞಾನಿಕ ಕೃಷಿ ಸಲಹೆಗಳನ್ನು ನೀಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆ ಬಂದ್ಬಿಟ್ಟು ನಿಮಗೆ 1945 ಫಾರ್ಮರ್ ವೆದರ್ ಬುಲೆಟಿನ್, ಅಂದರೆ ಬ್ರಿಟಿಷರ ಕಾಲದಿಂದನೇ ಚಾಲ್ತಿಯಲ್ಲಿತ್ತು. ಇದು ನಾನಾ ಹೆಸರುಗಳಿಂದ ಬದಲಾವಣೆಗೊಂಡು ಈ ಒಂದು ದಿನ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ. 1945 ಬ್ರಿಟಿಷರ ಕಾಲದಲ್ಲಿ ಫಾರ್ಮರ್ ವೆದರ್ ಬುಲೆಟಿನ್ ಅಂತ ಒಂದು ಹೆಸರಿನಲ್ಲಿ ಚಾಲ್ತಿ ಇತ್ತು. ಆವತ್ತಿನ ಕಾಲದಲ್ಲಿ ನಮಗೆ ಯಾವುದೇ ರೀತಿಯ ಸಮೂಹ ಮಾಧ್ಯಮಗಳಾಗಲಿ ಅಥವಾ ಮಾಸ್ ಮೀಡಿಯಾಸ್ ಅಂತ ನಾವೇನು ಹೇಳ್ತೀವಿ ಸಂಪರ್ಕಕ್ಕಿರಲಿಲ್ಲ. ಆವಾಗ ಆ ಬ್ರಿಟಿಷರು ಆವತ್ತಿನ ಕಾಲದಲ್ಲಿ ಇದ್ದಂತಹ ಇಂಗ್ಲೆಂಡ್ ಲೆಟರ್ ಅಂತ ನಾವೆಲ್ಲ ಕೇಳಿರ್ತೀವಿ, ಆ ಒಂದು ಪತ್ರದ ಮುಖೇನ ಹವಾಮಾನ ಮುನ್ಸೂಚನೆಯನ್ನು ಬರೆದುಬಿಟ್ಟು ತಲುಪಿಸ್ತಾ ಇದ್ರು. ಬಟ್ ಅದು ಅವತ್ತಿನ ಕಾಲದಲ್ಲಿ ನಮಗೆ ಯಾವುದೇ ರೀತಿ ಮಾಧ್ಯಮಗಳು, ಟ್ರಾನ್ಸ್ಪೋರ್ಟೇಷನ್ ಮೋಡ್ಗಳು ಯಾವುದೇ ರೀತಿ ವೇಗವಾದ ಒಂದು ರೀತಿಯಲ್ಲಿ ಇರಲಿಲ್ಲ. ಸೊ ಆವಾಗ ಏನಾಗೋದು ಅಂದರೆ, ನಮಗೆ ಇದ್ದಂಥ ಹವಾಮಾನ ಮುನ್ಸೂಚನೆ ಔಟ್ಡೇಟೆಡ್, ಅಂದರೆ ಆ ಒಂದು ಹವಾಮಾನವನ್ನು ನಾವಿಲ್ಲಿ ಅನುಭವಿಸಿದ ನಂತರ ಒಂದು ಹವಾಮಾನ ಮುನ್ಸೂಚನೆ ಬರ್ತಾ ಇತ್ತು. ಸೊ ಇದನ್ನೆಲ್ಲ ಮನಗಂಡು ಕೇಂದ್ರ ಸರ್ಕಾರ ಏನು ಮಾಡ್ತಾ ಬಂತು, ಆಯಾ ದಶಕಕ್ಕೆ ತಕ್ಕಂತೆ ಚೇಂಜಸ್ನ ಮಾಡ್ತಾ ಬಂದಿದೆ, ಬದಲಾವಣೆಗಳನ್ನು ವೈಜ್ಞಾನಿಕವಾಗಿ ಏನೇನು ಬದಲಾವಣೆ ಆಗಿದೆ ಆ ರೀತಿ ಬದಲಾವಣೆ ಮಾಡ್ತಾ ಬಂದಿದೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಇವತ್ತಿನ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ, ಮೊದಲು ಇದು ವಲಯಕ್ಕೆ ಅಷ್ಟೇ ಸೀಮಿತವಾಗಿತ್ತು ಈ ಯೋಜನೆ, ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಮತ್ತು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳ ಮುಖಾಂತರ ಒಂದು ಅಸ್ತಿತ್ವಕ್ಕೆ ತಂದಿದೆ. ಇದರಲ್ಲಿ ಏನಾಗುತ್ತಪ್ಪ ಅಂದರೆ, ಬರ್ತಕ್ಕಂಥ ಹವಾಮಾನ ಮುನ್ಸೂಚನೆ ಆಯಾ ಕೇಂದ್ರದಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಹವಾಮಾನ ಮುನ್ಸೂಚನೆಗೆ ತಕ್ಕಂತೆ ಆಯಾ ಕ್ಷೇತ್ರದಲ್ಲಿ ಕ್ಷೇತ್ರವಾರು ಬೆಳೆಗಳಿಗೆ ವೈಜ್ಞಾನಿಕ ಸಲಹೆ, ಬೇಸಾಯ ಸಲಹೆಗಳಾಗಿರ್ಬೋದು, ಕೀಟ ಮತ್ತು ರೋಗ ನಿರ್ವಹಣೆ ಆಗಿರ್ಬೋದು, ಆಯಾ ಕ್ಷೇತ್ರದಲ್ಲಿ ಕ್ಷೇತ್ರವಾರು ಬೆಳೆಗಳಿಗೆ ಆಯಾ ಒಂದು ಕೇಂದ್ರದಲ್ಲಿರ್ತಕ್ಕ, ಉದಾಹರಣೆ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರ್ಬೋದು, ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಹವಾಮಾನ ಮುನ್ಸೂಚನೆಗೆ ಸೂಕ್ತ ವೈಜ್ಞಾನಿಕ ಹವಾಮಾನ ಆಧಾರಿತ ಬೆಳೆ ಸಲಹೆಗಳನ್ನು ನೀಡ್ತಾ ಬರ್ತಾರೆ. ಆ ಒಂದು ಬೆಳೆ ಸಲಹೆಗಳನ್ನು ನಾವು ಅಂದರೆ GKMS ಗ್ರಾಮೀಣ ಕೃಷಿ ಮೌಸಮ್ ಸೇವಾ ವಿಭಾಗದಲ್ಲಿರ್ತಕ್ಕಂಥ ತಾಂತ್ರಿಕ ಅಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳು ಅಂತ ಅಂತೀವಿ. ಆ ಒಂದು ಅಧಿಕಾರಿಗಳು ನಾವು ಅದನ್ನು ನಮ್ಮ ನಮ್ಮ ಜಿಲ್ಲೆಗೆ ಅಥವಾ ವಲಯಕ್ಕೆ ವರ್ತಿಸುತ್ತಾ ಇಲ್ವ ಅನ್ನೋದನ್ನು ನಾವು ಚೆಕ್ ಮಾಡಿಬಿಟ್ಟು ರೈತರಿಗೆ ತಲುಪಿಸ್ತೀವಿ ಆ ಸಂದೇಶನ. ಯಾವ ರೀತಿ ಅಂದರೆ ಹಲವಾರು ಆ್ಯಪ್ ಇದ್ದಾವೆ, ಮೇಘದೂತ್ ಅಂತ ಒಂದು ಆ್ಯಪ್ ಇದೆ, ಅದು ನಮಗೆ ಹವಾಮಾನ ಮುನ್ಸೂಚನೆಯ ಜೊತೆಗೆ ವೈಜ್ಞಾನಿಕ ಬೆಳೆ ಸಲಹೆಯನ್ನು ಸಹ ನೀಡುತ್ತೆ. ಆ ಒಂದು ಆ್ಯಪ್ ಮುಖೇನ ತಲುಪಿಸ್ತೀವಿ. ಮತ್ತು ರೈತರಿಗೆ ಉಚಿತ ಟೆಕ್ಸ್ಟ್ ಮೆಸೇಜ್ ಮುಖಾಂತರನೂ ತಲುಪಿಸ್ತೀವಿ. ಮತ್ತು ರೈತರು ಯಾವ್ದಾರ ವಾಟ್ಸಪ್ ಗ್ರೂಪ್ ಇದ್ದರೆ ಅವ ಆ ಗ್ರೂಪ್ಗಳಿಗೆ ನಮ್ಮನ್ನು ಆ್ಯಡ್ ಮಾಡಿದರೆ ಸಾಕು, ಅದರ ಮುಖೇನನ್ನು ಸಹ ತಲುಪಿಸ್ತೀವಿ. ಈ ಒಂದು ಯೋಜನೆಯ ಮುಖ್ಯ ಧ್ಯೇಯೋದ್ದೇಶ ಏನಪ್ಪ ಅಂದರೆ ರೈತರಿಗೆ ಸರಿಯಾದ ಸಮಯಕ್ಕೆ ಹವಾಮಾನ ಮುನ್ಸೂಚನೆ ತಲುಪಿದರೆ ರೈತರಿಗೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಆಗ್ತಕ್ಕಂಥ ನಷ್ಟವನ್ನು ತಗ್ಗಿಸಿ ಲಾಭವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಕೆ ಮಾಡ್ಬೋದು. ಉದಾಹರಣೆಗೆ ಈ ಒಂದು ಗಾದನೆ ಇದೆ, ಉಳಿಸಿದ ಹಣವೇ ಗಳಿಸಿದ ಹಣ ಅಂತ. ಸೊ ಆ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಕೊಟ್ಟಿದೆ. ಆ ರೀತಿ ಈ ಯೋಜನೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ. ಈ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ಯೋಜನೆಯಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಮಗೆ ನವದೆಹಲಿಯಿಂದ ಬರ್ತಕ್ಕಂಥ ಹವಾಮಾನ ಮುನ್ಸೂಚನೆಯನ್ನು ಬೆಂಗಳೂರಿನ ಹವಾಮಾನ ಇಲಾಖೆ ಕ್ರೋಢೀಕರಣ ಮಾಡಿಬಿಟ್ಟು ಅದನ್ನು ಪರಿಶೀಲಿಸಿ ಈ ಒಂದು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರಕ್ಕೆ ಕಳಿಸುತ್ತೆ, ಅದನ್ನು ನಾವು ಪರಿಶೀಲಿಸ್ತೇವೆ. ಸೊ ಆದ್ದರಿಂದ ನಮಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹವಾಮಾನ ಮುನ್ಸೂಚನೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬರುತ್ತೆ. ಸೊ ನಾವು ಅದಕ್ಕೆ ಆ ಒಂದು ಹವಾಮಾನ ಮುನ್ಸೂಚನೆಗೆ ತಕ್ಕಂತೆ ವೈಜ್ಞಾನಿಕ ಬೆಳೆ ಸಲಹೆಗಳನ್ನು ರೈತರಿಗೆ ನೀಡ್ತಾ ಬರ್ತೀವಿ. ಆದ್ದರಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಹವಾಮಾನ ಮುನ್ಸೂಚನೆಯ ಮಾಹಿತಿ ತಿಳ್ಕೊಬೇಕಾಗಿದ್ದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದಾಗಿರುತ್ತೆ. ನಮ್ಮ ದೂರವಾಣಿ ಸಂಖ್ಯೆ ಬಂದುಬಿಟ್ಟು 9 6 3 2 8 9 4 1 4 4. ಧನ್ಯವಾದಗಳು. ಗ್ರಾಮೀಣ ಕೃಷಿ ಹವಾಮಾನ ಯೋಜನೆಯ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತಾಂತ್ರಿಕ ಅಧಿಕಾರಿ ಪ್ರವೀಣ್ KM ಅವರಿಂದ ಮಾಹಿತಿ ಕೇಳಿದಿರಿ. ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 44,000 ರಿಂದ 48,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,000 ರಿಂದ 39,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 23,000 ರಿಂದ 30,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 6,000 ರಿಂದ 8,300 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 16,000 ರಿಂದ 20,000 ರೂಪಾಯಿ, ಎರಡನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 12,000 ರಿಂದ 15,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 37,000 ರಿಂದ 47,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮಣ್ಣು ಉಳಿಸಿ ಅಭಿಯಾನದ ಕುರಿತು ಪ್ರವೀಣ್ ಕುಮಾರ್ ಅವರೊಂದಿಗೆ ಮಾತುಕತೆ, ನಂತರ ಅಡಿಕೆಯಲ್ಲಿ ಎಲೆಚುಕ್ಕೆ ರೋಗದ ನಿರ್ವಹಣೆಯ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಹ ಸಂಶೋಧಕಿ ಸ್ವಾತಿ ಶೆಟ್ಟಿ ಅವರಿಂದ ಮಾಹಿತಿ ಕೇಳುವಿರಿ. ಈಗ ಸಂಗೀತ ಕಾಖಂಡಕಿಯವರು ಹಾಡಿರುವ ಷಣ್ಮುಖ ಶಿವಯೋಗಿಯವರ ಭಕ್ತಿ ರಚನೆಯನ್ನು ಕೇಳೋಣ. ಶಿವ ಎಂದು ಶಿವನ ಕೊಂಡಾಡಿ ಭವ ಪಾಶವ ಹರಿದೇನಯ್ಯ, ಶಿವ ಶಿವ ಎಂದು ಶಿವನ ಕೊಂಡಾಡಿ ಭವ ಪಾಶವ ಹರಿದೇನಯ್ಯ, ಹರ ಹರ ಎಂದು ಹರನ ಕೊಂಡಾಡಿ ಹರಗಣ ತಿಂದಿನಿಯೊಳಗೆ ನಿಂದೇನಯ್ಯ ನಿಂದೇನಯ್ಯ ಶಿವನ ಕೊಂಡಾಡಿ ಭವ ಪಾಶವ ಹರಿದೇನಯ್ಯ ಹರ ಹರ ಎಂದು ಹರನ ಕೊಂಡಾಡಿ ಹರಗಣ ದಿಂದಿನಿಯೊಳಗೆ ನಿಂದೇನಯ್ಯ ನಿಂದೇನಯ್ಯ ನಿಂದೇನಯ್ಯ ಸಂಗೀತ ಕಾಖಂಡಕಿಯವರು ಹಾಡಿರುವ ಷಣ್ಮುಖ ಶಿವಯೋಗಿಯವರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ಕೇಳಿ ಪುತ್ತೂರು ಪಾಂಡುರಂಗ ನಾಯಕ್ ಅವರು ಹಾಡಿರುವ ಪ್ರಾಣೇಶ ವಿಠಲ ಅವರ ಭಕ್ತಿ ರಚನೆ. ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಒರೆಯೋ ಶಿವ ಶಿವ ಕರವ ಪಿಡಿದು ಸುಮತಿ ಇತ್ತು ಒರೆಯೋ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ದಂತಿ ಚರ್ಮ ಹೊದ್ದ ಭಸ್ಮ ಭೂಷ ಶಿವ ಶಿವ ಚಿಂತೆ ರಹಿತ ಲಯಕ್ಕೆ ಕರ್ತನಾದ ಶಿವ ಶಿವ ದಂತಿ ಚರ್ಮ ಹೊದ್ದ ಭಸ್ಮ ಭೂಷ ಶಿವ ಶಿವ ಚಿಂತೆ ರಹಿತ ಲಯಕ್ಕೆ ಕರ್ತನಾದ ಶಿವ ಶಿವ ಸಂತರಿಂದ ಸತತ ಸೇವೆ ಗುಂಬೋ ಶಿವ ಶಿವ ಸಂತರಿಂದ ಸತತ ಸೇವೆ ಗುಂಬೋ ಶಿವ ಶಿವ ಕಂತು ಪಿತನ ಪೂರ್ಣ ಪ್ರೀತಿ ಪಾತ್ರ ಶಿವ ಶಿವ ಕಂತು ಪಿತನ ಪೂರ್ಣ ಪ್ರೀತಿ ಪಾತ್ರ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಶರಣು ನಿನ್ನ ಚರಣ ಕಮಲಗಳಿಗೆ ಶಿವ ಶಿವ ಮಂದಮತಿಯ ತಪ್ಪ ನೆಣಿಸಬ್ಯಾಡ ಶಿವ ಶಿವ ಕುಂದು ನಿನಗೆ ಅಂದಿಗಿಂದಿಗಿಲ್ಲ ಶಿವ ಶಿವ ಮಂದಮತಿಯ ತಪ್ಪ ನೆಣಿಸಬ್ಯಾಡ ಶಿವ ಶಿವ ಕುಂದು ನಿನಗೆ ಅಂದಿಗಿಂದಿಗಿಲ್ಲ ಶಿವ ಶಿವ ಮಂದಗಮನೆ ನಿನ್ನ ಮನದೊಳಿಲ್ಲೋ ಶಿವ ಶಿವ ಮಂದಗಮನೆ ನಿನ್ನ ಮನದೊಳಿಲ್ಲೋ ಶಿವ ಶಿವ